ತಸ್ಯ ಉಪವ್ಯಾಖ್ಯಾನಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭೂತಂ ಭವತ್ ಭವತ್ ಭವಿಷ್ಯತ ಇತಿ ಭವಿಷ್ಯತ ಇತಿ ಸರ್ವಂ ಓಂಕಾರ ಇವ ಸರ್ವಂ ಓಂಕಾರ ಇವ ಚ ಅನ್ಯತ ಅನ್ಯತ ಕಾಲಾತೀತಂ ಕಾಲಾತೀತಂ ತದಪಿ ಓಂಕಾರ ಇವ ಓಂಕಾರ ಇವ ಅಭಿದಾನ ಅಭಿಧೇಯ ಓಂಕಾರರಹಿತವಾಗಿ ಅಭಿದಾನವೂ ಇಲ್ಲ, ಓಂಕಾರರಹಿತವಾಗಿ ಅಭಿಧೇಯವೂ ಇಲ್ಲ. ಹೀಗಾಗಿ ಅಭಿದಾನ ಅಭಿಧೇಯೋಹೋ ಏಕತ್ವ ಎರಡೂ ಒಂದೇ. ಏಕೆಂದ್ರೆ ಓಂಕಾರರಹಿತವಾಗಿ ಎರಡಕ್ಕೂ ಯಾವ ಅಸ್ತಿತ್ವವೂ ಇಲ್ಲ. ಅಭಿದಾನವನ್ನು ಪ್ರಾಧಾನ್ಯವಾಗಿ ನೋಡಿದ್ದಾದರೆ ಅಭಿಧೇಯ ಅನ್ನುವಂಥದ್ದನ್ನು ನಾವು ಜಗತ್ತು ಸೃಷ್ಟಿ ಉಪಾಧಿಗಳು ನಾಮರೂಪಗಳು ಅದನ್ನ ಪ್ರಾಧಾನ್ಯವಾಗಿ ನೋಡಿದಾಗ ಕಾರಣ ಬ್ರಹ್ಮ ಓಂಕಾರ ಅಭಿಧಾನವು ಸಿದ್ಧವಾಗ್ತದೆ. ಹೀಗಾಗಿ ಓಂ ಇತಿ ಏತದ್ ಅಕ್ಷರಂ ಇದಂ ಸರ್ವಂ, ಏತದ್ ಅಕ್ಷರಂ ಸರ್ವಂ ಓಂ, ಅದು ಅಭಿಧಾನವಾಗಿರಲಿ ಅಭಿದೇವಿಯಾಗಿರಲಿ ಓಂಕಾರದಿಂದ ಸಿದ್ಧವಾಗ್ತದೆ. ಕೆಲವು ಸಲ ಅಭಿಧಾನ ಪ್ರಾಧಾನ್ಯವಾಗಿ ನೋಡ್ತೀವಿ, ಕೆಲವು ಸಲ ಅಭಿಧೇಯ ಪ್ರಾಧಾನ್ಯವಾಗಿ ನೋಡ್ತೀವಿ. ವಾಸ್ತವಿಕವಾಗಿ ಓಂಕಾರವು ಇಲ್ಲದೆ ಹೋದ ಎರಡಕ್ಕೂ ಅಸ್ತಿತ್ವ ಇಲ್ಲ. ಆದ್ದರಿಂದ ಏಕತ್ವ ಪ್ರತಿಪತ್ತಿ ಅರ್ಥ, ಏಕತ್ವ ಪ್ರತಿಪತ್ತಿ ಅರ್ಥ. ಇತರತಾಹಿ ಅಭಿಧಾನ ತಂತ್ರ ಅಭಿಧೇಯ ಪ್ರತಿಪತ್ತಿ ಇದೆ, ಅಭಿನೇಯಸ್ಸ ಅಭಿಧಾನತ್ವ ಗೌಣಂ ಇದೆ, ಇಲ್ಲ ಆಗಿರಲ್ಲ ಭಾಷೆ ಇದೆ. ಏಕತ್ವ ಅಲ್ಲಾಗಿದಷ್ಟು ಏಕತ್ವ ಪ್ರತಿಪತ್ತಿ ಅರ್ಥ ಅದಾಗಿದೆ. ಇತರತಾಹಿ ಇತರತಾಹಿ ಅಭಿಧಾನ ತಂತ್ರ ಅಭಿಧೇಯ ಪ್ರತಿಪತ್ತಿ ಇತಿ ಅಭಿಧೇಯಸ್ಯ ಅಭಿಧಾನತ್ವಂ ಗೌಣಂ ಇತಿ ಆಶಂಕಾ ಸ್ಯಾತ್. ಇತರಥ ಒಂದು ವೇಳೆ ಹಾಗೆ ಹೇಳದೆ ಹೋಗಿದ್ದಲ್ಲಿ, ಹಾಗೆ ಹೇಳದೆ ಹೋಗಿದ್ದಲ್ಲಿ ಮೇಲ್ದಲ್ಲಿ ಹೇಳಿದ್ರಲ್ವ ಅಭಿಧಾನ ಪ್ರಾಧಾನ್ಯನ ನಿರ್ದಿಷ್ಟಸ್ಯ ಪುನಃ ಅಭಿಧೇಯ ಪ್ರಾಧಾನ್ಯನ ನಿರ್ದೇಶ ಅಭಿಧಾನ ಅಭಿಧಾಯಿಯೋ ಅಭಿಧೇಯಿಯೋ ಏಕತ್ವ ಪ್ರತಿಪತ್ತಿ ಅರ್ಥ ಅನ್ನುವುದನ್ನ ನಾವು ಇತರಥ ಹೇಳದೆ ಹೋದದ್ದೇ. ಆದರೆ ಅಭಿಧಾನ ತಂತ್ರ ಅಭಿಧೇಯ ಪ್ರತಿಪತ್ತಿ ಇತಿ ಅಭಿಧೇಯಸ್ಯ ಅಭಿಧಾನತ್ವ ಗೌಣಂ ಇತಿ ಆಶಂಕಾ ಸ್ಯಾತ್. ಸುಮ್ಮನೆ ಹೇಳ್ತಾ ಬಿಡಪ್ಪ ಗೌಣ ಅಂದ್ರೇನು, ಯಾರು ಅದನ್ನು ಸೀರಿಯಸ್ ಆಗಿ ಲೆಕ್ಕಕ್ಕೆ ತಗೊಳ್ಳ, ಸುಮ್ಮನೆ ಹೇಳ್ತಾ ಬಿಡಪ್ಪ ಅಭಿಧಾನ ಅಭಿಧೇಯ ಆ ಥರ ಆಗಬಾರದು ಅಂತ ಹೇಳಿ ಮೇಲೆ ಹೇಳಿದ ಹಾಗೆ ಹೇಳಿದ್ದೀವಿ. ಏನದು ಅಭಿಧಾನ ಅಭಿಧೇಯೋ ಏಕತ್ವ ಪ್ರತಿಪತ್ತಿ ಅರ್ಥ, ಎರಡೂ ಗೌಣ ಆಗ್ಬಿಡ್ತವೆ. ಹಾ ಸೀರಿಯಸ್ ತಗೊಳ್ಳೋದೇ ಇಲ್ಲ, ಆದ್ರೆ ಹಂಗಿಲ್ಲ. ಅಭಿಧಾನ ಓಂಕಾರವಾಗಿದ್ದುಕೊಂಡು ಅಭಿಧೇಯ ಈ ಸೃಷ್ಟಿತವಾದ ವ್ಯಾಕೃತ ಪ್ರಪಂಚ ಜಗತ್ತು. ನೀವು ಅಭಿಧೇಯವನ್ನು ಪ್ರಾಧಾನ್ಯವಾಗಿ ತಗೊಂಡು ನೋಡಿದಾಗ ಕಾರಣರಹಿತವಾಗಿ ಇದಿರ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಎಲ್ಲಿ ಹೋಗ್ತೀರಿ ನೀವು, ಕಾರಣಕ್ಕೆ ಹೋಗ್ತೀರಿ, ಕಾರಣ ಏನು ಅಭಿಧಾನ. ಒಂದು ವೇಳೆ ನಾವು ಹಾಗೆ ಹೇಳದೆ ಹೋದ್ದಾದ್ರೆ ಜನ ಇದನ್ನ ಏನಂತ ತಗೊಂಡ್ಬಿಡ್ತಾರೆ, ಲೈಟ್ ಆಗಿ ತಗೊಂಡ್ಬಿಡ್ತಾರೆ, ಇದು ಆಟಕ್ಕೆ ಉಂಟು ಲೆಕ್ಕಕ್ಕಿಲ್ಲ ಎರಡು ಶಬ್ದಗಳು. ಹಾಗಲ್ಲ, ಜಿಜ್ಞಾಸ ಕ್ರಮದೊಳಗೆ ಎನ್ಕ್ವೈರಿ ಸ್ಟೇಜ್ನೊಳಗೆ ಇವೆಲ್ಲವೂ ಕೂಡ ತಮ್ಮ ತಮ್ಮ ಮಹತ್ವವನ್ನ ತಮ್ಮ ತಮ್ಮ ಸ್ಥಾನದಲ್ಲಿ ಹೊಂದಿದೆ. ಆ ಮಹತ್ವವನ್ನು ನಾವು ಗೌರವಿಸಬೇಕು. ಎರಡು ಕೋಣ ಅಂತ ಏಕತ್ವಪತಿ ಪತಿಶ್ಚ ಪ್ರಯೋಜನ ಅಭಿಧಾನ ವಿಧೇಯೋ ಏಕೇನ ಇವ ಪ್ರಯತ್ನೇನ ಯುಗಪತ್ ಪ್ರವಿಲಾಪಯನ್ ತದ್ವಿಲಕ್ಷಣ ಬ್ರಹ್ಮ ಪ್ರತಿಪದ್ಯೇತ ಇತಿ. ಈ ಪ್ರಕಾರವಾಗಿ ಒಂದು ವೇಳೆ ನಾವು ಹೇಳಿದ್ದು ಏನು, ಈ ಮೆಥಡಾಲಜಿ ಇದೆ ಅಭಿಧಾನ ಅಭಿಧೇಯ ಏಕತ್ವ ಪ್ರತಿಪತ್ತಿ ಅನ್ನುವಂಥದ್ದೇನಿದೆ ಈ ಹೇಳಿಕೆ, ಪ್ರಯೋಜನ ಏನು ಅಂತಂದ್ರೆ ಇವು ಈ ಎರಡು ಒಂದೇ. ಯಾಕೆ ಓಂಕಾರವು ಇದಕ್ಕೆ ಮೂಲಭೂತವಾಗಿ ಆಧಾರವಾಗಿದೆ, ಎರಡು ಒಂದೇ ಅನ್ನುವುದು ಸ್ಪಷ್ಟವಾಗಿದ್ದೇ ಆದರೆ ಏನಾಗ್ತದೆ, ಒಂದೇನೋ ಪ್ರಯೋಜನ ಇದೆ. ಏನು ಅಂದ್ರೆ ಒಂದೇ ಸದಸ್ಯನೇ ಇವು ಎರಡೂ ಕೂಡ ತಮ್ಮ ಅಸ್ತಿತ್ವವನ್ನ ಪ್ರವಿಲಾಪ ಕಳೆದುಕೊಳ್ಳುತ್ತವೆ, ಒಂದೊಂದಾಗಿ ಕಳ್ಕೊಳ್ಳುವುದಿಲ್ಲ. ಏಕತ್ವ ಪ್ರತಿಪತ್ತಿಯನ್ನು ಸಿದ್ಧ ಮಾಡಿದ್ರಿಂದಾಗಿ ಮೂಲ ಓಂಕಾರವು ನಮಗೆ ಸಿದ್ಧವಾದಾಗ ಇವೆರಡು ಏನಾಗ್ಬಿಡ್ತವೆ, ತಮ್ಮ ಅಸ್ತಿತ್ವವನ್ನು ಕಳ್ಕೊತವೆ. ಪ್ರವಿಲಾಪ್ಯ ವಿಲಕ್ಷಣಂ ಬ್ರಹ್ಮ ತದ್ ವಿಲಕ್ಷಣ ಬ್ರಹ್ಮ ಪ್ರತಿಪದ್ಯತೆ ಇತಿ. ಆ ಪರಬ್ರಹ್ಮ ತತ್ವವು ಅಂಟುರಹಿತವಾದ ಪರಬ್ರಹ್ಮ ತತ್ವವು, ಏಕೆ ಅಂಟುರಹಿತ ಅಂತ ಯಾಕೆ ಹೇಳಿದೆ, ತದ್ ವಿಲಕ್ಷಣ ಅವುಗಳನ್ನ ಎಲ್ಲ ಲಕ್ಷಣಗಳಿಂದ ಹೊರತುಪಡಿಸಿರುವಂತಹ ಬ್ರಹ್ಮ ಪ್ರಸಿದ್ಧವಾಗುತ್ತದೆ. ಪ್ರತಿಪದ್ಯತ ಇತಿ ತಥಾಚ ವಕ್ಷ್ಯತಿ ಪಾದಾ ಮಾತ್ರ ಮಾತ್ರಶ್ಚ ಪಾದಾಃ ತದಾಹ. ಇದೇ ಪ್ರಕಾರ ಮುಂದೆ ನಾವು ವ್ಯಾಖ್ಯಾನವನ್ನು ನೋಡುತ್ತೀವಿ. ಪಾದ ಮಾತ್ರ, ಪಾದ ನಾಲ್ಕು ಪಾದಗಳು, ಮಾತ್ರ ಮಾತ್ರ ಅಂದರೆ ಅಕಾರ ಮಾತ್ರ, ಉಕಾರ ಮಾತ್ರ, ಮಕಾರ ಮಾತ್ರ. ಮಾತ್ರ ಅಂದ್ರೇನು, ಒಂದು ನಿರ್ದಿಷ್ಟವಾದ ಅಂತರದಿಂದ ಕೂಡಿದ, ನಿರ್ದಿಷ್ಟವಾದ ಅಂತರದಿಂದ ಕೂಡಿದ, ನಿರ್ದಿಷ್ಟವಾದ ಅಂತರ, ಒಂದು ನಿರ್ದಿಷ್ಟವಾದ ಅಂತರ, ಅಂತರದಿಂದ ಕೂಡಿದಲ್ಲ, ಒಂದು ನಿರ್ದಿಷ್ಟವಾದ ಅಂತರಕ್ಕೆ ಮಾತ್ರ ಅಂತ ಕರೀತಾರೆ. ಆ ಕಾಲದ ಸೊ ನಿಮ್ ಚಾಂಟಿಂಗ್ ನೋಡೋದು, ಚಾಂಟಿಂಗ್ ನೋಡೋದು ಒಂದು ಮಾತ್ರ, ಎರಡು ಮಾತ್ರ, ಮೂರು ಮಾತ್ರ ಅಂತ. ಮೂರು ಬರ್ಬಾರ್ದು ಅಂದ್ರೆ ಏನು, ಮೂರು ಸಲ ಜಗ್ಗುತ್ತಾರೆ. ಒಂದ್ಸಲ ಜಗ್ಗೋದು ಎಷ್ಟೊಂದು ಗೊತ್ತಿದ್ರೆ ಮೂರು ಸಲ ಜಗ್ತೀವಿ. ಒಂದ್ಸಲ ಜಗ್ಗೋದು ಎಷ್ಟು, ಆ ಒಂದ್ಸಲ, ಆ ಆ ಎರಡು ಸಲ, ಆ ಆ ಆ ಮೂರು ಸಲ, ಹೌದಾ, ಆ ಆ ಆ ಎಷ್ಟಾಗ ಮೂರ ಆಗ್ತಿಲ್ಲ, ಅದನ್ನ ಸ್ಕೇಲ್ ಹಿಡ್ಕೋಬೇಕಲ್ಲ, ಅದು ಮಾತ್ರ ಅನ್ಸುತ್ತೆ. ಒಂದ್ ಕಡೆ ಪಾದ ಅಂತ ಹೇಳ್ತದೆ, ಇನ್ನೊಂದ್ ಕಡೆಗೆ ಮಾತ್ರ. ಮಾತ್ರ ಓಂಕಾರದ ಉಚ್ಚಾರದಲ್ಲಿ ಪ್ರಯೋಗಿಸುವಂತಹ ಲಕ್ಷಣ. ಪಾದ ಏನು ಅಂತಂದ್ರೆ ಈ ಜಗತ್ತು ನಾಲ್ಕು ಪಾದಗಳಿಂದ ಕೂಡಿದೆ, ಒಂದು ಜಾಗೃತ, ಒಂದು ಸ್ವಪ್ನ, ಒಂದು ಸುಷುಪ್ತಿ, ಒಂದು ತುರಿಯ, ನಾಲ್ಕು ಪಾದಗಳಿಂದ ಕೂಡಿದೆ. ಒಂದ್ಸಲ ಪಾದ ಅಂತ ಹೇಳ್ತೀರಿ ಅದನ್ನಾದ್ರೂ ಹೇಳಿ, ಒಂದ್ಸಲ ಮಾತ್ರ ಅಂತ ಹೇಳ್ತೀರಿ ಮಾತ್ರ ಅಂತಾದ್ರೂ ಹೇಳಿ. ಇಲ್ಲ, ನಾವು ಸಂದರ್ಭಾನುಸಾರವಾಗಿ ಪಾದ ಅಂತಾನೆ ಹೇಳ್ತೀವಿ, ಸಂದರ್ಭಾನುಸಾರವಾಗಿ ಮಾತ್ರ ಅಂತಾನೆ ಹೇಳ್ತೀವಿ. ಕೊನೆಗೆ ಏನಾಗಬೇಕಾಗಿದೆ, ಈ ಪಾದಗಳನ್ನ ಆ ಮಾತ್ರಗಳಿಂದ ಲಕ್ಷಣವಾಗಿ ಸ್ವೀಕಾರ ಮಾಡಬೇಕು. ಆಮೇಲೆ ಆ ಮಾತ್ರಗಳನ್ನು ಉಚ್ಚಾರ ಮಾಡಿದಾಗ ಅಲ್ಲಿ ಓಂಕಾರ ಅಕ್ಷರ ಪ್ರಣವ ಸಿದ್ಧವಾಗ್ತದೆ. ಓಂಕಾರವು ಸಿದ್ಧವಾದಾಗ ಅದರಲ್ಲಿ ಇಡೀ ಜಗತ್ತೇ ಸಿದ್ಧವಾಗಿ ಹೋಗುತ್ತದೆ. ಏನು ಸ್ವಪ್ನ ಸುಷುಪ್ತಿ ಜಾಗೃತ ಎಲ್ಲ ಆ ಓಂಕಾರ ಉಚ್ಚಾರದೊಳಗೆ ಬಂದಿರ್ತದೆ, ಎಲ್ಲನೂ ಆ ಅದ್ರ ಬಂದಿರ್ತವೆ. ತುರ್ಯ ಎಲ್ಲಿ ಬರ್ತದೆ ಸಮಾಜದೊಳಗೆ? ಅದೇ ಇರೋದು ಮಜ. ತುರ್ಯ ಇಟ್ಕೊಂಡೇ ಓಂಕಾರ ಉಚ್ಚಾರ ಪ್ರಾರಂಭ ಆಗಿರ್ತದೆ. ತುರ್ಯ ಇಟ್ಕೊಂಡೇ ಉಕಾರ ಆಗಿರ್ತದೆ, ತುರ್ಯ ಇಟ್ಕೊಂಡೇ ಮಕಾರ ಆಗಿರ್ತದೆ. ತುರ್ಯ ಓಂಕಾರವನ್ನ ಬಿಟ್ಟು ಬಿಟ್ಟು ನೀನು ಅಕಾರ ಉಚ್ಚಾರ ಮಾಡು ಅಂದ್ರೆ ಏನು? ತುರ್ಯ ಅಂದ್ರೆ ಅರಿವು ಅಂತ. ಅರಿವಿಲ್ಲದೆ ಆನು ಅಂದ್ರೆ ಅರಿವಿಲ್ಲದೆ ಜಾಗೃತವಿಲ್ಲ, ಅರಿವಿಲ್ಲದೆ ಸ್ವಪ್ನ ಇಲ್ಲ, ಅರಿವಿಲ್ಲದೆ ಸುಷುಪ್ತಿ ಇಲ್ಲ. ಎಲ್ಲ ಕಾಲದಲ್ಲೂ ಅರಿವು ಇದೆ. ಏನಿವರು ಲೆಕ್ಕಾಚಾರ ಅಂದ್ರೆ ಇನ್ನು ಮುಂದೆ ನಿಮ್ಗೆ ಕನ್ಫ್ಯೂಷನ್ ಬರ್ತಾವೆ. ಒಳ್ಳೆ ನರಸೀಪುರದ ಲೆಕ್ಕಾಚಾರ ಏನು ಅಂದ್ರೆ, ಶಾಸ್ತ್ರ ಶ್ರವಣಾದಿಗಳಿಂದ ಅವಿದ್ಯಾ ನಿವೃತ್ತಿ ಆಗುತ್ತದೆ. ಕೇಳ್ಕೊಳ್ಳಿ, ಶಾಸ್ತ್ರ ಶ್ರವಣಾದಿಗಳಿಂದ ಇದು ಆರ್ಗ್ಯುಮೆಂಟ್. ಎಲ್ಲಿಂದ ಈ ಆರ್ಗ್ಯುಮೆಂಟ್ ಅನ್ನೋ ನನಗೆ ಗೊತ್ತಿಲ್ಲ. ಏರ್ನಲ್ಲಿ ಗಾಳಿಯಲ್ಲಿ ಇದು ಆರ್ಗ್ಯುಮೆಂಟ್ ಇದೆ. ಅವಿದ್ಯಾ ನಿವೃತ್ತಿ ಆಗ್ತದೆ, ಆಗ ಅವನಿಗೆ ಮುಕ್ತಿ ಆಗುವುದಿಲ್ಲ. ಕೇಳ, ಅವಿದ್ಯಾ ನಿವೃತ್ತಿ ಆಗ್ತದೆ, ಅವನು ಮುಕ್ತಿ ಆಗುವುದಿಲ್ಲ. ಅವನು ಯಾವಾಗ ಮುಕ್ತನಾಗ್ತಾನೆ ಅಂತಂದ್ರೆ, ಮೂಲ ಅವಿದ್ಯಾ ಅಂತ ಒಂದಿದೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಸ್ಪೆಷಲ್ ಇನ್ವೆನ್ಷನ್ ಇದು. ಮೂಲ ಅವಿದ್ಯಾ ಅಂತ ಒಂದಿದೆ. ಆ ಮೂಲ ಅವಿದ್ಯಾ ಇರೋದ್ರಿಂದ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಿಂದ ಇನ್ನೂ ಇವ ಜೀವಂತ ಇದ್ದಾನೆ. ಮೂಲ ಅವಿದ್ಯಾ ಅವನು ಹಿಡ್ಕೊಂಡಿದೆ. ಆ ಮೂಲ ಅವಿದ್ಯಾ ಹೋಗ್ಬೇಕು, ಆವಾಗ ಇವನು ಮುಕ್ತನಾಗ್ತಾನೆ. ಮೂಲ ವಿದ್ಯಾ ಏನಿದು? ವ್ಯಷ್ಟಿಯಲ್ಲಿ ನೀವು ಅವಿದ್ಯಾ ಅಂತೀರಿ, ಸಮಷ್ಟಿಯಲ್ಲಿ ಮಾಯಾ ಅಂತೀರಿ. ಸೊ ಸಮಷ್ಟಿ ಮಾಯೆಯ ಒಂದು ತುಂಡು ಅವಿದ್ಯಾ. ಈಗ ಶ್ರವಣ ಮನನ ನಿಧ್ಯಾಸನ ಸಂಪ್ರದಾಯದಲ್ಲಿ ಮಾಡಿ ನೀನು ಆ ಅವಿದ್ಯೆನ ಕಳ್ಕೊಂಡು ಓಕೆ, ಬಟ್ ಸೂಕ್ಷ್ಮವಾಗಿ ಮಾಯೆ ಹಿಡಿತ ಇನ್ನೂ ನಿನ್ನ ಮೇಲಿದೆ. ಆ ಮೂಲ ಅವಿದ್ಯಾ ಹೋಗ್ಬೇಕು. ಇದು ಅವರ ವಾದ. ಈಗ ಮಂಡುಕ್ಯ ಉಪನಿಷತ್ತಿನಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಅದು ಇಣಕಾಗ್ತದೆ. ಯಾಕೆ ಇಣಕಾಗ್ತದೆ ಅಂತಂದ್ರೆ, ಇಲ್ಲಿ ಜಾಗೃತ ಸ್ವಪ್ನ ಸುಷುಪ್ತಿ ಮೂರು ಅವಸ್ಥೆಗಳಿವೆ. ಈ ಮೂರು ಅವಸ್ಥೆಗಳನ್ನು ದಾಟಿದ ಸ್ಥಿತಿ ತುರಿಯ ಸ್ಥಿತಿ, ಹೌದಾ? ಮೂಲ ಅವಿದ್ಯೆಯನ್ನು ಕಳ್ಕೊಂಡಾಗ ಮಾತ್ರ ತುರಿಯದಲ್ಲಿ ನೀವಿರ್ತೀರಿ. ಅವಿದ್ಯಾ ಕಳ್ಕೊಂಡಾಗ ಜಾಗೃತ ಸ್ವಪ್ನ ಸುಶುಪ್ತಿಗಳನ್ನು ಕಳ್ಕೊಂಡಿರ್ತೀರಿ. ಆದ್ರೆ ಮೂಲ ಅವಿದ್ಯೆ ಕಳ್ಕೊಂಡಾಗ ಮಾತ್ರ ತುರಿಯವನ್ನು ಅನುಭವಿಸ್ತೀರಿ. ಅನುಭವಿಸ್ತಿರೋ ಅದು ಏನ್ ಮಾಡ್ತೇವೆ, ಅವೆಲ್ಲ ಶಬ್ದ ಅವರು ಹಾಗೆ ಮಾಡ್ತಾರೆ. ಇದು ಒಂದು ವಾದ ಬ್ರಹ್ಮಸೂತ್ರದಲ್ಲಿ ಮತ್ತು ಮಾಂಡಿಕ್ಯ ಉಪನಿಷತ್ನಲ್ಲಿ ಇಣಕ್ಕೆ ಹಾಕ್ತಾವೆ. ಯಾರು ಆ ಫಿಲಾಸಫಿ ಅಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೆ ಇದು ಭಾರಿ ಇಂಪಾರ್ಟೆಂಟ್. ಹೀಗಾಗಿ ಅವರ ಉಪನ್ಯಾಸಗಳಲ್ಲಿ ಜಾಗೃತ ಸ್ವಪ್ನ ಸುಶಕ್ತಿ ಮೂರು ಬಿಟ್ಟು ಬೇರೆ ಇನ್ನೊಂದು ಏನು ತೋರದೇ ಇಲ್ಲ. ನೀವು ಭಕ್ತಿಯೋಗ ತೋರ್ರಿ, ನೀವು ಅಧ್ಯಯನ ಅವಸ್ಥಾತ್ರ ತಗೊಳ್ರಿ, ನೀವು ಯಾವುದನ್ನ ತಗೊಳ್ರಿ ಅದ್ರೊಳಗೆ ಅವ್ರು ಏನ್ ತರೋದು ಅದ ಅವ್ರನ್ನ ತರೋದೇ ಅವ್ರು. ಯಾಕೆ ಅವ್ರು ಅದೇ ಫಿಲಾಸಫಿನ ಬೇಸ್ ಆಗಿಟ್ಕೊಂಡಿರ್ತಾರೆ. ಸೊ ನಮ್ಮಲ್ಲಿ ಅವ್ರು ಕೆಲವು ಮಂದಿ ಅದ್ರ ಸಿಕ್ಕಾಕೊಂಡಾರೆ. ಅವ್ರ ಕೈವಲ್ಯಾನಂದ, ಪ್ರಬುದ್ಧಾನಂದ, ದಿಲ್ಲಿ ಪ್ರಬುದ್ಧಾನಂದ, ಕೈವಲ್ಯಾನಂದ, ಆನಂತರ 50% ಧಾರವಾಡ ಮಾತಾಜಿ, ಮತ್ತೆ ಒಂದು 8 ಜನ ನಮ್ಮವರು ಅದರ ಸಿಕ್ಕಾಕೊಂಡ್ರೆ ಸ್ವಾಮೀಜಿ ಪ್ರಯತ್ನ ಮಾಡಿದ್ರು ಹೊರತಾಗಿ ಇದ್ಯಾರು ಬರಲಿಲ್ಲ, ಹೊರಬರಲಿಲ್ಲ, ಸಿಕ್ಕಾಕೊಂಡ್ರೆ ಕೈ ಒಳ್ಳೆ ಒಳ್ಳೆ ಸ್ಟ್ಯಾಂಡರ್ಡ್ ವ್ಯಕ್ತಿಗಳೆಲ್ಲರೂ. ಸೊ ಈ ಮಾಂಡಿಕ ಉಪನಿಷತ್ತಿನಲ್ಲಿ ಅವಾಗ ಇವಾಗ ಝಲಕ್ ಅಂತ ಹೇಳ್ತಾರಲ್ಲ, ಒಂದು ಕಿರಣ ಒಂದು ಬಂದಂಗೆ ಬರ್ತದೆ, ಆ ಫಿಲಾಸಫಿ ಬರ್ತದೆ. ನಾವು ಜೀವನ್ ಮುಕ್ತಿ ಅನ್ನೋದನ್ನು ಬಹಳ ಮಹತ್ವ ಕೊಡ್ತೀವಿ. ಯಾಕಂದ್ರೆ ನೀನು ಮುಕ್ತನಾಗಿಬಿಟ್ಟಿ, ಮತ್ತೆ ನಿಮ್ಗೆ ಯಾವ ಹಿಡಿತ ಇಲ್ಲ ನಿನ್ನ ಮೇಲೆ. ಜ್ಞಾನವೇ ಮೋಕ್ಷ, ಜ್ಞಾನ ಬೇರೆ ಮೋಕ್ಷ ಬೇರೆ ಅಲ್ಲ. ಜ್ಞಾನದ ಫಲವು ಮೋಕ್ಷ ಅಲ್ಲ, ಜ್ಞಾನದಿಂದ ಮೋಕ್ಷ ಅಲ್ಲ, ಜ್ಞಾನವೇ ಮೋಕ್ಷ. ನಾನು ಕೇವಲ ಬ್ರಹ್ಮಸ್ವರೂಪನಿದ್ದೀನಿ, ಆತ್ಮಸ್ವರೂಪನಿದ್ದೀನಿ ಅನ್ನುವ ನಿಸ್ಸಂಶಯ ನಿಸ್ಸಂದೇಹವಾದಂತಹ ಜ್ಞಾನ ಎಂದಿಗೂ, ಈ ಜ್ಞಾನವೇ ನನ್ನ ಮುಕ್ತ ಸ್ಥಿತಿಯನ್ನು ಸಿದ್ಧ ಮಾಡ್ತದೆ. ಏನಂತೇಳಿ ನಾನು ಮುಕ್ತನೇ ಇದ್ದೇನೆ. ಇದು ಜೀವನ್ ಮುಕ್ತಿ. ಇದನ್ನ ಅವರು ಬರ್ತಾರ ಜೀವನ್ ಮುಕ್ತಿ ವಿವೇಕ ಅಂತೇಳಿ, ಪೂಜ್ಯ ಶಂಕರಾಚಾರ್ಯರ ಕೃತಿ ಇದೆ ಜೀವನ್ ಮುಕ್ತಿ ವಿವೇಕ ಅಂತೇಳಿ. ಜೀವನ್ ಮುಕ್ತಿ, ಜೀವನ್ ಮುಕ್ತಿ, ಜೀವನ್ ಮುಕ್ತಿ ವಿವೇಕ ಗ್ರಂಥ ಬರ್ತಾರೆ. ಆ ಗ್ರಂಥದ ಮೇಲೆ ಇವ್ರು ವ್ಯಾಖ್ಯಾನ ಬರ್ತಾರೆ, ಹೆಂಗ್ ಬರ್ತಾರೆ ನೋಡ್ಬೇಕು. ಜೀವನ್ ಮುಕ್ತಿ. ಸೊ ಇದು ಸ್ವಲ್ಪ ನಿಮಗೆ ಮೊದಲ ಎಚ್ಚರಿಕೆಯ ಎಚ್ಚರಿಕೆಯ ನೋಟಿಸ್. ಹೀಗಾಗಿ ಅವ್ರು ಏನಾಗ್ತಾರೆ, ಪಾದಗಳೇ ಮಾತ್ರೆಗಳು, ಮಾತ್ರೆಗಳೇ ಪಾದಗಳು. ಮಾತ್ರೆಗಳು ಮಾತ್ರೆ ಸಿಗ್ತಾರ ಅದಕ್ಕೆ ಅದನ್ನ ಮಾತ್ರೆ ಅಂತ ಬರ್ಕೋಬಾರ್ರಿ, ಮಾತ್ರ. ನಾವು ಪ್ರಮಾಣಬದ್ಧವಾಗಿ ಅವಸ್ಥಾತ್ರಯಗಳನ್ನು ತಿಳಿದುಕೊಳ್ಳುವುದರ ಮೂಲಕವಾಗಿ ಇವು ಏನು ಮಾತ್ರಗಳಿವೆ, ಮಾತ್ರಗಳು ಏಕಕಾಲಕ್ಕೆ ಆಟೋಮೆಟಿಕ್ ಆಗಿ ಪ್ರವಿಲಾಪ್ಯ ಅವು ಶಾಂತಗೊಳ್ಳುತ್ತವೆ. ಅದು ಬೇರೆ, ಆ ಅರ್ಥ ಬೇರೆ. ಮಾತ್ರ ಅಂದ್ರೆ ಬೀಜ, ವಿಷಯಗಳು, ಬೀಜಗಳು, ಪ್ರವೃತ್ತಿಗಳು ಮತ್ತು ಅದ ತಕ್ಕಂತೆ ವಿಷಯಗಳು. ಮಾತ್ರ ಸ್ಪರ್ಶಾಸ್ತು ಕೊಂಡೆ, ಆ ಮಾತ್ರ ಬೇರೆ, ಈ ಮಾತ್ರ ಬೇರೆ. ಇದು ಆಯುರ್ವೇದಿಕ್ ಮಾತ್ರ. ಸರ್ವಗುಂ ಏತದ್ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಸೋಯಮಾತ್ಮ ಚತುಷ್ಪಾತ್. ಏತದ್ ಬ್ರಹ್ಮ, ಯಾಕೆ ನೀವು 2 ವರ್ಷ ಹೇಳ್ತಾ ಇದ್ದೀರಿ ಮಾತ್ರ ಪಾದ ಇವೆಲ್ಲ ವಿಷಯಗಳು ಯಾಕೆ ತಗೊಂಡಿದ್ದೀರಿ ಅಂತಂದ್ರೆ, ಏತದ್ ಬ್ರಹ್ಮ ಅಲ್ಲಿ ಉಪನಿಷತ್ನಲ್ಲಿ ಹೇಳಿದಂತೆ ಹೇ ಸೌಮ್ಯ ಸದೇವ ಆಸೀತ ಇದಂ ಅಗ್ರೆ. ಈ ಜಗತ್ತು ಅನ್ನುವಂಥದ್ದು ಏನಿದೆಯೋ ಅದು ಸತ್ ಮಾತ್ರವಾಗಿತ್ತು ಅಂತ ಹಿಂಗೆ ಹೇಳಿಕೊಟ್ಟಿದ್ರು. ಹಾಗೆ ಏನು ಇಲ್ಲಿ ಎಲ್ಲ ಇದೆಯೋ ಇದೆಲ್ಲವೂ ಬ್ರಹ್ಮವೇ, ಇದೆಲ್ಲವೂ ಬ್ರಹ್ಮವೇ, ಏತದ್ ಬ್ರಹ್ಮ. ಏತತ್ ಸರ್ವಂ ಬ್ರಹ್ಮ, ಇರುವುದೇನಿದೆಯೋ ಇದೆಲ್ಲವೂ ಬ್ರಹ್ಮವೇ ಆಗಿದೆ. ಹಾಗಾದ್ರೆ ನಾನು ಅಯ ಮಹಾತ್ಮ ಬ್ರಹ್ಮ, ನಾನು ಕೂಡ ಬ್ರಹ್ಮ ಸ್ವರೂಪನೇ ಆಗಿದ್ದೀನಿ. ಅಯ ಮಹಾತ್ಮ ಬ್ರಹ್ಮ ಮತ್ತೆ ಮುಂದುವರಿತದೆ, ಏನ್ ಹೇಳ್ತದೆ, ಇಂತಹ ಈ ಆತ್ಮ ಚತುಷ್ಪ, ಈ ಆತ್ಮ ನಾನು ಎನ್ನುವ ಪ್ರತ್ಯಯಕ್ಕೆ ಒಳಪಟ್ಟಂತಹ ಸಾಕ್ಷಿ ಅರಿವುದೆನಿದೆಯೋ ಇದು ನಾಲ್ಕು ಪಾದಗಳಿಂದ ಕೂಡಿದೆ. ಇದು ಮಂತ್ರ. ಇರುವುದೆಲ್ಲ ಬ್ರಹ್ಮವೇ, ಅದು ಯಾವ ಲೋಕದ್ದೇ ಆಗಿರಲಿ, ಲೋಕ ಲೋಕಗಳೇ ಆಗಿರಲಿ, ದೇವಲೋಕಗಳು ಎಲ್ಲ ಗಂಧರ ಲೋಕಗಳಾಗಿರಲಿ, ಯಾವ ಲೋಕಗಳೇ ಆಗಿರಲಿ, ಯಾವ ವಸ್ತು ಪದಾರ್ಥಗಳಾಗಿರಲಿ, ಯಾವ ಜೀವಭೂತ ರಾಶಿಗಳೇ ಆಗಿರಲಿ, ಎಲ್ಲವೂ ಕೂಡ ಕಾಲ ದೇಶಕ್ಕೆ ಒಳಪಟ್ಟಂತಹದ್ದು ಯಾವುದೇ ಇರಲಿ, ಅದೆಲ್ಲವೂ ಕೂಡ ಏತತ್ ಸರ್ವಂ ಬ್ರಹ್ಮ. ಅದೇ ಮೊದಲನೇ ಶಬ್ದ ಹಿ ಅಂತಿದೆ ಮಂತ್ರದೊಳಗೆ, ಮೊದಲನೇ ಶಬ್ದ ಹಿ ಇದೆ. ಹೇಗ ಸರ್ವಗುಂ ಹಿ, ಸರ್ವಗುಂ ಹಿ ಏತದ್ ಬ್ರಹ್ಮ. ಏನ್ ಹಿ ಕನೆಕ್ಷನ್, ಹಿಂದಿನ ಶ್ಲೋಕ ಕನೆಕ್ಷನ್ ತಗೊಳ್ಳಿ. ನಾವು ಯಾಕಪ್ಪ ನೀವು ಇದನ್ನ ಅಭಿದಾನ ಅಭಿಧೇಯ ಪಾದಗಳು ಮಾತ್ರೆಗಳು ನೀವು ಹೇಳ್ತಾ ಇದ್ದೀರಿ, ಇದೆಲ್ಲವನ್ನು ಯಾಕೆ ಹೇಳ್ತಾ ಇದ್ದಾರೆ, ಏಕೆಂದರೆ ನಾವು ಅದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇವೆ ಅಂತಂದ್ರೆ, ಏತತ್ ಸರ್ವಂ ಬ್ರಹ್ಮ ಇಂಟ್ರೊಡ್ಯೂಸಿಂಗ್, ಸಬ್ಜೆಕ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಪೀಠಿಕೆ ಪ್ರವೇಶಿಕ, ಇದು ಪ್ರವೇಶ ಮಾಡುವ ಕ್ರಮ. ಏತತ್ ಸರ್ವಂ ಬ್ರಹ್ಮ, ಆವಾಗ ನಿನ್ನ ಮನಸ್ಸಿನೊಳಗೆ ಲೆಕ್ಕಾಚಾರ ಶುರುವಾಗ್ತದೆ. ಈ ಮೂಗಿನಿಂದ ಹೇಳುವ ಮೂಗಿನ ತದಿಯನ್ನು ಹಿಡ್ಕೊಂಡು ಆಚೆಗಿರುವುದೆಲ್ಲವೂ ಬ್ರಹ್ಮವೇ ಆಗಿದ್ದಾದರೆ ಎಂದೆಂದು ನಾನಿದ್ದೀನಲ್ವೋ. ಅಯಮಾತ್ಮ ಬ್ರಹ್ಮ, ಅಸ್ಮತ್ ಪ್ರತ್ಯಯದಲ್ಲಿ ಏನು ನಾನು ಅಂತ ಇದೆ ಅದು ಕೂಡ ಬ್ರಹ್ಮವೇ. ನಾನು ಇದಂ, ನಾನು ಅಹಂ ಇದಂ, ಅಸ್ಮತ್ ಯುಷ್ಮತ್ ಬ್ರಹ್ಮಸೂತ್ರ, ಅಸ್ಮತ್ ಯುಷ್ಮತ್, ನಾನು ಮತ್ತು ಇದು ಎರಡೇ ಇರೋದು. ನೀನು ಯಾವ ಲೋಕಕ್ಕೆ ಹೋಗು, ಯಾವ ದೇಶಕ್ಕೆ ಹೋಗು, ಯಾವ ಭಾಷೆಗೆ ಹೋಗು, ನಿನಗಿರೋದು ಮೂಲಭೂತವಾಗಿ ಎರಡೇ ಎರಡು, ನಾನು ಮತ್ತೊಂದು ಇದು. ಮೂರನೇದು ಯಾವುದಿದೆ? ನಾನು ಪೂರ್ಣ ವೇದಾಂತ ಬೇಕಾ? ನಾನು ಇದು ಆತ್ಮ, ಇದು ಅನಾತ್ಮ, ಅನಾತ್ಮ ಇದು ಆರೋಪಿತ ಭ್ರಾಂತಿ, ಆತ್ಮ ಸತ್ಯಂ, ನಾನು ಆತ್ಮ ಸತ್ಯ, ಇದು ಇದ್ದದ್ದಾಗಿದ್ದರಿಂದಾಗಿ ಇದು ಸತ್, ಇದು ಅರಿವಿನಿಂದ ಕೂಡಿದ್ರಿಂದ ಚಿತ್, ಇದು ಅನಂತತೆಯನ್ನು ಹೊಂದಿದ್ರಿಂದಾಗಿ ಆನಂದ, ನಾನು ಆತ್ಮ ಸಚ್ಚಿದಾನಂದ ಬ್ರಹ್ಮ. ಅಯಮಾತ್ಮ ಬ್ರಹ್ಮ, ಈ ಆತ್ಮನು ಬ್ರಹ್ಮ ಅನ್ನೋದನ್ನ ನಾನು ಹೇಗೆ ಗುರುತಿಸಲಿ, ಹೇಗೆ ತಿಳ್ಕೊಳ್ಳಿ? ಇದನ್ನು ತಿಳ್ಕೊಳ್ಳಿಕ್ಕಾಗಿ ಅಯಮಾತ್ಮ ಚತುಷ್ಪ, ಈ ಆತ್ಮನಿಗೆ ನಾಲ್ಕು ಪಾದಗಳಂತೆ ಪಾದಗಳಿವೆ. ನಾಲ್ಕು ಪಾದಗಳಿವೆ ಅಂದ್ರೆ ಆನೆನೋ ಕುದುರೆನೋ ಹಸುನೋ ಅಂತ ನೀವು ಹುಡ್ಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ಇವು ನಾಲ್ಕು ಪಾದಗಳಂತೆ ಪಾದಗಳು. ಪಾದಗಳು ಅನ್ನೋ ಶಬ್ದವನ್ನು ಯಾಕೆ ತಂದ್ರು? ಒನ್ ಯೂನಿಟ್ ಆಫ್ ಜೀವಾತ್ಮ, ಹಸು ಅಂತ ಕರೀತೀರ, ಆನೆ ಅಂತ ಕರೀತೀರ, ಪ್ರಾಣಿ ಅಂತ ಕರೀತೀರ, ಒನ್ ಯೂನಿಟ್ ಆಫ್ ಜೀವಾತ್ಮ. ಯಾವ ಜೀವಕ್ಕೆ ನಾಲ್ಕು ಕಾಲಗಳಿವೆಯೋ ಅಂತ ಒಂದು ಜೀವಾತ್ಮ. ನಾಲ್ಕು ಕಾಲುಗಳನ್ನು ಹೊಂದಿದ್ದಾದರೆ ಅದು ಪೂರ್ಣ ಜೀವಾತ್ಮ. ಏನಂತಂದ್ರೆ ಏನಂತ ಅಂಗವಿಕಲರಿಗೆ ಸ್ಪೆಷಲ್ ಏನೋ ಶಬ್ದ ಇದೆ, ಈಗ ಲೆಸ್ ಏಬಲ್ ಸ್ಪೆಷಲಿ ಏಬಲ್ ಅಲ್ಲ, ವಿಶೇಷ ಚೇತನ, ಕನ್ನಡದ ವಿಶೇಷ ಚೇತನ. ಸ್ಪೆಷಲ್ ಶಬ್ದ ಇದೆ ಅಂದ್ರೆ, ನೀವು ಕಣ್ಣಿಂದ ನೋಡ್ತೀರಿ ಅವನಿಗೆ ಕಾಲಿಲ್ಲ ಅಂತ, ಆಗ ಬಾಯಿಂದ ಕಾಲಿಲ್ಲ ಅಂತ ಹೇಳಂಗಿಲ್ಲ. ಸ್ಪೆಷಲ್ ಏಬಲ್ ಚೈಲ್ಡ್ ಇರ್ಬೇಕು, ಸ್ಪೆಷಲಿ ಏಬಲ್ ಚೈಲ್ಡ್. ಅರ್ಥದಲ್ಲಿ ಅವ್ರ ಬಗ್ಗೆ ದಿವ್ಯಾಂಗ ಅನ್ನಲಿಕ್ಕಿಲ್ಲ, ಸೈಕಲಾಜಿಕಲಿ ಲಿಂಕ್ ಮಾಡ್ಬೇಕು ಅಂತ. ಅವು ಸೈಕಲಾಜಿಕಲಿ ಡಿಪ್ರೆಸ್ ಆಗುವಂತ ಚಾನ್ಸ್ ಇರ್ತವೆ. ಆ ಕೊರತೆಯನ್ನ ನೀಗಿಸಲಿಕ್ಕಾಗಿ ಅವರಿಗೆ ಒಂದು ಸ್ಪೆಷಲ್ ಕ್ವಾಲಿಟಿ ಕೊಟ್ಟು ಅವ್ರನ್ನ ಎತ್ತರಿಸೋಣ ಅಂತ ಇವನ್ನೆಲ್ಲ ಪ್ರಯೋಗ ಮಾಡಿದ್ರು. ಈ ವಿಕಲ ಚೇತನ ದಿವ್ಯಾಂಗ, ಅದೇ ರೀತಿ ಮಾನಸಿಕವಾಗಿದ್ರೆ ಇಲ್ಲ, ಇವಕ್ಕೆಲ್ಲ ಸ್ಪೆಷಲ್ ಇಂಗ್ಲಿಷ್ ನೊಳಗೆ ಮೆಂಟಲಿ ಚಾಲೆಂಜ್. ಅದು ಮೆಂಟಲಿ ಎಷ್ಟು ಡಿಸಾರ್ಡರ್ ಇತ್ತು ಅಂದ್ರೆ ನಮ್ಮ ಮೈಂಡ್ ಅನ್ನ ಚಾಲೆಂಜ್ ಮಾಡ್ತದ. ಆದ್ರಿಂದ ನೀವು ಯಾರನ್ನ ಭೇಟಿ ಆಗಕ್ಕೆ ಹೋಗ್ತೀರಿ, ನಿಮ್ಮ ಮೆಂಟಲ್ ಅನ್ನ ಚಾಲೆಂಜ್ ಮಾಡುವಂತ ಶಕ್ತಿ ಇರುತ್ತೆ, ನೀವು ಹೋಗ್ತಾ ಇದ್ರಿ. ಆದ್ರಿಂದ ಆ ಮಗು ಏನದು ಮೆಂಟಲಿ ಚಾಲೆಂಜ್ ಚಾಯಿಡ್. ಹಾಗೆಯೇ ಅಂಗಾಂಗಗಳು ಕೂಡ, ಹಾಗೆ ಅಂಗಾಂಗಗಳು ಕೂಡ. ಸೊ ನಾವೇನ್ ಮಾಡ್ತೀವಿ, ಇವು ನಾಲ್ಕು ಪಾದಗಳು ಇದ್ದಾಗ ಮಾತ್ರ ಅದನ್ನು ಒಂದು ಯೂನಿಟ್ ಅಂತ ಕರೀತೇವೆ. ಹಾಗೆ ಈ ನಾಲ್ಕು ಪಾದಗಳು ಯಾವಿವು, ಜಾಗೃತ, ಸ್ವಪ್ನ, ಸುಷುಪ್ತಿ, ತುರ್ಯ. ಈ ನಾಲ್ಕು ಪಾದಗಳು ಇದ್ದಾಗ ಮಾತ್ರ ಇವನು ಜೀವಾತ್ಮ ಅಂತ ಸಿದ್ಧನಾಗ್ತಾನೆ. ಆದ್ದರಿಂದ ಆತ್ಮ ಚತುಷ್ಪ, ಒಂದು ಸಂಘಾತ ಆತ್ಮನಿಗೆ ನಾಲ್ಕು ಪಾದಗಳು, ನಾಲ್ಕು ಅನುಭವಗಳಿವೆ ಅಂತ ಅರ್ಥ. ಸಂಘಾತ ಆತ್ಮನಿಗೆ, ಈ ಸಂಘಾತ ಆತ್ಮ ಯಾರಿವನು, ಅಜ್ಞಾನದಿಂದಾಗಿ ಈ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಲ್ಲಿ ಅಜ್ಞಾನದಿಂದಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೋ ಇವನು ಸಂಘಾತ ಆತ್ಮ ಜೀವಾತ್ಮ ಅಂತ. ಹೌದಾ, ಇವ್ ತೊಡಗಿಸಿಕೊಂಡಿದ್ದರಿಂದಾಗಿ ಸಹಜವಾಗಿ ಇವನಿಗೆ ಅವಸ್ಥೆಗಳು ಇವೆ. ತುರಿಯ ಕೂಡ ಒಂದು ಅವಸ್ಥೆ, ತಿಳಿದವರಿಗೆ ಇಲ್ಲ, ತಿಳಿದವರಿಗೆ ಒಂದೇ ಅವಸ್ಥೆ ತುರಿಯ. ಅದು ತುರಿಯ ಅಂತ ಹೇಳಲಿಕ್ಕೂ ಅಲ್ಲ ಅವನಿಗೆ ಆಗುವುದಿಲ್ಲ. ತಿಳಿಯದೇ ಇದ್ದವನಿಗೆ ನಾಲ್ಕು ಅವಸ್ಥೆಗಳು. ಈ ನಾಲ್ಕು ಅವಸ್ಥೆಗಳನ್ನ ನಾಲ್ಕು ಪಾದಗಳನ್ನಾಗಿ ವಿವರಿಸ್ತಾರೆ. ಸರಿ, ನಾಲ್ಕು ಅವಸ್ಥೆಗಳನ್ನ ನಾಲ್ಕು ಪಾದಗಳನ್ನಾಗಿ ವಿವರಿಸ್ತಾರೆ. ಇವರಿಗೆ ನಾಲ್ಕು ಪಾದಗಳಿವೆ. ಆ ವಿವರಣೆ ಎಷ್ಟು ಸುಂದರವಾಗಿ ಹೋಗ್ತದೆ ಅಂತಂದ್ರೆ, ಅರಿವಿನಲ್ಲಿಯೇ ಒಂದು ಪಾದ, ಅರಿವಿನಲ್ಲಿಯೇ ಎರಡನೇ ಪಾದ, ಅರಿವಿನಲ್ಲಿಯೇ ಮೂರನೇ ಪಾದ, ಅರಿವನ್ನು ಹೊರತುಪಡಿಸಿ ಮೂರು ಪಾದಗಳಿಂದ. ಹಾಗಾದ್ರೆ ಅರಿವಿನಲ್ಲಿ ಯಾವ ಪಾದಗಳಿವೆ? ಆ ಅರಿವು ಅನ್ನುವಂಥದ್ದು ಪಾದರಹಿತ ಪಾದ. ಆದ್ದರಿಂದ ನಾಲ್ಕು ಪಾದಗಳು ಅಂತ ನಾವೇನು ಹೇಳಿದ್ದೀವೋ, ಇದು ಪಾದವತ್ ಪಾದ ಶಬ್ದ. ಇಂತ ಹೋದ್ರೆ ಇನ್ನು ಹಸು ಅಂತ ತಿಳ್ಕೋಬೇಕಾದ್ರೆ ನಾಲ್ಕು ಕಾಲುಗಳನ್ನ ಏನ್ ಮಾಡ್ಬೇಕು, ಆಪರೇಷನ್ ಮಾಡ್ಬೇಕು. ಓ ಈಗ ಗೊತ್ತಾಯ್ತು ನೋಡಿ, ಇದು ಹಸು. ಈಗ ಕೊಯ್ದದನ್ನ ಮತ್ತೆ ನಾವು ಜೋಡಿಸ್ಬೇಕು. ಹಾ ಈಗ ಪೂರ್ಣ ಹಸು ಆಯ್ತು ನೋಡಪ್ಪ. ಹಾಗೇನು ಮಾಡಿ ಬರೋದಿಲ್ಲಲ್ಲ ಇಲ್ಲಿ, ಇದು ಪ್ರಾಣಿ ಅಲ್ಲಲ್ಲ. ವಿಕಲಚೇತನ ಅಂತ ಹಣೆ ಮೇಲೆ ಹಾಕೊಂಡು ಹೋಗ್ಬೇಕು, ಒಂದು ಪಾದ ಕಟ್ ಮಾಡ್ಕೋಬೇಕು. ಇವ್ರ ನಿದ್ರೆನೇ ಹತ್ತಂಗಿಲ್ರಿ, ಒಂದ್ ಪಾದ ಕಟ್ ಆತು. ಯಾಕೆ ನಿದ್ರೆ ಹತ್ತಂಗಿಲ್ಲ, ಸುಷುಪ್ತಿ ಅವಸ್ಥೆ ಇಲ್ಲ. ಯಾವಾಗ ನಿದ್ದೆ ಮಾಡ್ತಾರ್ರಿ, ಎಚ್ಚರನೆ ಇರುವುದಿಲ್ಲ. ಯಾವಾಗ ಹೊಟ್ಟೆ ಎಚ್ಚರ ಇರುವುದಿಲ್ಲ. ಇನ್ನೊಂದ್ ಪಾದ ಕಟ್ ಆಯ್ತು. ನಮ್ ಮೈಸೂರಮ್ಮ, ಮೈಸೂರು ಅಡಿಗೆ ಅಮ್ಮ, ಒಂದು ಪಾದ ಹೋಗುತ್ತದೆ, ಒಂದು ಎಚ್ಚರ ಅವಸ್ಥೆ ಇರುದೇ ಇಲ್ಲ. ಇನ್ನೇನು ಕೋಮ ಹೋಗಿಸ್ತಿದ್ದು ಬಂದು ಒಟ್ಟು ಎಚ್ಚರ ಅವಸ್ಥೆ ಇರುದು. ಈಗ ಯಾವಾಗ ಹೋದ್ರೆ ಕಷಾಯ ಮಾಡ್ಬೇಕಾ, ಆರೋಗ್ಯ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಊಟ ಮಾಡ್ತಾರೆ, ತಿಂಡಿ ಮಾಡ್ತಾರೆ, ಎಲ್ಲ ಏನು ಏನೇನು ಆರೋಗ್ಯದ ಯಾವ ಸಮಸ್ಯೆಗಳು ಇಲ್ಲ. ಅದು ಹೇಳದೇ ಇಲ್ಲ, ಒಂದು ಪಾದ ಹೋಗ್ಬಿಟ್ಟದಲ್ಲ, ಜಾಗೃತ ಅವಸ್ಥೆ ಹೋಯ್ತು. ಒಂದು ಹೋದ್ರೂ ಕೂಡ ಅವನು ಪೂರ್ಣ ಜೀವ ಅಂತ ಅನ್ಸೋದಿಲ್ಲ. ಅದು ನಾಲ್ಕು ಪಾದಗಳು ಇರ್ಬೇಕು. ಆದ್ದರಿಂದ ಆತ್ಮ ಚತುಷ್ಪ ಭಾಷ್ಯ ನೋಡ್ಕೊಳ್ರಿ. ಎಂಟನೇ ಭಾಷ್ಯ, ಸರ್ವಂ ಹಿ ಏತದ್ ಬ್ರಹ್ಮ. ಏನ್ರಿ ಇರೋದೆಲ್ಲವೂ ಬ್ರಹ್ಮವೇ. ಏನ್ ಹಂಗಂದ್ರೆ ಸರ್ವಂ ಯದುಕ್ತಂ ಓಂಕಾರ ಮಾತ್ರ ಇತಿ ಅದೇತದ್ ಬ್ರಹ್ಮ. ಓಂಕಾರದಿಂದ ಸೂಚಿಸಲ್ಪಟ್ಟಿತ್ತಲ್ಲವೋ, ಏನಂತ ಸೂಚಿಸಲ್ಪಟ್ಟಿತ್ತು, ಪ್ರಥಮ ಮಂತ್ರ ಓಂ ಇತ್ಯೇತದ ಅಕ್ಷರ. ಅದು ಬೀಜ ಬಿತ್ತಿದ್ರು ಓಂ. ಏನಿದೆಯೋ ಇದೆಲ್ಲವೂ ಓಂಕಾರ ಅಂತ ಹೇಳುತ್ತಲ್ಲವೋ, ಅದು ಪರೋಕ್ಷವಾದ ತಿಳುವಳಿಕೆ. ಸರ್ವಂ ಯದುಕ್ತಂ ಓಂಕಾರ ಮಾತ್ರ ಇತಿ ತದೇತದ್ ಬ್ರಹ್ಮ. ಈಗ ಪರೋಕ್ಷವಾಗಿ ಹೇಳಿದ ಪರೋಕ್ಷ ಅದು ಏನಿದೆಯೋ ಅದೆಲ್ಲವೂ ಬ್ರಹ್ಮ. ಇದು ಪರೋಕ್ಷವಾದ ಹೇಳಿಕೆ. ಇದೆಲ್ಲವೂ ಬ್ರಹ್ಮ ಅಂತ ಪ್ರತ್ಯಕ್ಷವಾಗಿ ಹೇಗೆ ತೋರಿಸೋದು? ಪರೋಕ್ಷವಾದ ಹೇಳಿಕೆ ಇದಷ್ಟು ಬ್ರಹ್ಮ. ಇದನ್ನ ಪ್ರತ್ಯಕ್ಷವಾಗಿ ಹೇಗೆ ತಿಳಿಸೋದು? ಈ ಆತ್ಮನು ಬ್ರಹ್ಮ ಪ್ರತ್ಯಕ್ಷ ಒಂದು, ಇದೆಲ್ಲವೂ ಬ್ರಹ್ಮ ಪರೋಕ್ಷ, ಎಲ್ಲ ಲೋಕಗಳು ಬ್ರಹ್ಮ ಪರೋಕ್ಷ, ಎಲ್ಲ ಪ್ರಾಣಿಗಳು ಬ್ರಹ್ಮ, ಎಲ್ಲ ಜೀವರಾಶಿಗಳು ಬ್ರಹ್ಮ ಪರೋಕ್ಷ. ಇಂತಹ ಉಪದೇಶ ಎಷ್ಟೇ ಕೊಟ್ಟರು ಕೂಡ ಅದು ಕೊನೆಗೆ ಎಲ್ಲಿ ಮುಗಿಬೇಕದು? ನಾನು ಬ್ರಹ್ಮ ಅಂತ ನಂಬಿಕೆ, ಅದು ಪ್ರತ್ಯಕ್ಷ. ಅದು ಮುಂದೆ ಮೂರನೇ ಸ್ಟೇಜ್. ಈಗ ಇನ್ನೂ ನಾನು ಬ್ರಹ್ಮ ಇದ್ರೊಳಗೆ ಜಿಜ್ಞಾಸ ಆಗ್ಬೇಕಲ್ಲ. ಅದು ಅಟ್ಲೀಸ್ಟ್ ಆ ಪರೋಕ್ಷ ಹೇಳಿಕೆಗಿಂತ ಇದು ಬೆಟರ್. ಆ ಕೈಗೆ ಸಿಗುದಿಲ್ಲ ಅದು ಪರೋಕ್ಷ, ಇದು ಸಿಗ್ತದ ಜುಟ್ಟು. ಎಲ್ಲಿ ಹೋಗ್ತೀವ? ಏನು ಆತ್ಮ, ಏನು ಆತ್ಮ, ಏನು ಏನಪ್ಪ ನೀನು ಜಾಗೃತ ಅವಸ್ಥೆ, ಏನು ಏನು ವಿಶ್ವ ಅಂದ್ರೆ ಏನು, ಏನು ತೇಜಸ್ಸ ಅಂದ್ರೆ ಏನು, ಏನು ಏನ್ ತಕ್ಕೊಂಡು ಹೋಗ್ತಾನೆ, ಹೋಗೋದೇನು ಜಿಜ್ಞಾಸೆ ಸಿಗಕೊಂಡಿಲ್ಲ. ನೀನು ಪರೋಕ್ಷವಾಗಿ ಇಟ್ಬಿಟ್ಟೆ ಅಂತಂದ್ರೆ ಒಟ್ಟ ಜಿಜ್ಞಾಸೆ ಸಿಗುದಿಲ್ಲ, ಸಿಕ್ಕರು ಕೂಡ ಎತ್ತರ ಪತ್ರ ಜಿಜ್ಞಾಸೆ ಸಿಗ್ತ. ಎಲ್ಲೋ ವೈಕುಂಠ, ಎಲ್ಲೋ ಕೈಲಾಸ, ಎಲ್ಲೋ ತಿರುಪತಿ, ಎಲ್ಲೋ ರಾಮೇಶ್ವರ, ಎಲ್ಲ ತಿಳಿತೀರಿ ನೀವು. ಈಗ ಆತ್ಮ ಬ್ರಹ್ಮ ಅಂತ ಹೇಳಿ ಇದ್ದವಳು ಸಿಕ್ಕಬಿಡ್ತಾನೆ. ಎಲ್ಲಿದ್ದಾನ ಅವನೇ ಜಿಜ್ಞಾಸ ಮಾಡು ಅವನ ಬಗ್ಗೆ. ಅದ ಕಾರಣ ಪ್ರತ್ಯಕ್ಷ ಈಸ್ ಬೆಟರ್ ದ್ಯಾನ್ ಪರೋಕ್ಷ. ಬಟ್ ಅಲ್ಟಿಮೇಟ್ಲಿ ಬ್ರಹ್ಮ ಇಸ್ ನಾಟ್ ನೈದರ್ ಪ್ರತ್ಯಕ್ಷ ನಾರ್ ಪರೋಕ್ಷ. ಬಟ್ ಎಟ್ ಲೀಸ್ಟ್ ಫಾರ್ ದಿ ಡಿಸ್ಕಷನ್, ಫಾರ್ ದಿ ಜಿಜ್ಞಾಸ, ಫಾರ್ ಯುವರ್ ನಾಲೆಜ್, ಆತ್ಮ ಈಸ್ ಅವೈಲೇಬಲ್. ಕಲ್ಪನಾ ಅಲ್ಲ. ಸೊ ಈ ಆತ್ಮನು ಚತುಷ್ಪ ತಚ್ಚ ಬ್ರಹ್ಮ. ಓಕೆ, ಭಾಷ್ಯನ ಕುರಿ ಸರ್ವಂ ಯದುಕ್ತಂ ಓಂಕಾರ ಮಾತ್ರಂ ಇತಿ ತದೇತದ್ ಬ್ರಹ್ಮ ತಚ್ಚ ಬ್ರಹ್ಮ ಪರೋಕ್ಷ ಅಭಿಹಿತಂ ಪ್ರತ್ಯಕ್ಷತಃ ವಿಶೇಷೇಣ ನಿರ್ದಿಶತಿ ಅಯಮಾತ್ಮ ಬ್ರಹ್ಮ ಇತಿ ಅಯಂ ಇತಿ ಚತುಷ್ಪಾತ್ವೇನ ಪರಿಭಜ್ಯಮಾನಂ ಪ್ರತ್ಯಗಾತ್ಮತಯಾ ಅಭಿನಯೇನ ನಿರ್ದಿಶತಿ ಅಭಿನಯೇನ ನಿರ್ದಿಶತಿ. ಪ್ರಯೋಗಶಾಲೆಯಲ್ಲಿ ಪ್ರಯೋಗ ಮಾಡಿದಂತೆ ಇಲ್ಲಿ ನಿಮಗೆ ಪ್ರಯೋಗಿಸಿ ತೋರಿಸ್ತಾರೆ. ಅಭಿನಯೇನ ಅಭಿನಯ ಮಾಡಿ ತೋರಿಸ್ತಾರೆ. ಆತ್ಮ ನಾನು ಯಾವಾಗ ವಿಶ್ವ, ವಿಶ್ವ ಅಂದಾಗ ಇಲ್ಲೇ ಪ್ರಯೋಗ ಮಾಡು. ನಾನು ಕೊಟ್ಟ ಉಪದೇಶ ನಿಮ್ಗೆ ಕೇಳಿಸ್ಲಿಕ್ಕತ್ತದೋ ಇಲ್ಲೋ? ನಾ ಕೈಯಲ್ಲಿ ಕೊಟ್ಟ ಪುಸ್ತಕ ನಿಮ್ಗೆ ಕಾಣಿಸ್ತಾ ಇದೆಯೋ ಇಲ್ಲೋ? ಪ್ರಯೋಗ ಆಗ್ಲಿಕ್ಕತ್ತದ್ ನೋಡು, ಎಲ್ಲ ಪ್ರಯೋಗಕ್ಕೆ ಬಂದಿರ್ತಾನೆ. ಇವೆಲ್ಲವೂ ಪ್ರಯೋಗಕ್ಕೆ ಬಂದಿದ್ದರಿಂದಾಗಿ ಇವು ಪ್ರಯೋಜನವನ್ನು ಉಂಟು ಮಾಡ್ತವೆ. ಏನ್ ಪ್ರಯೋಜನ ಅಂದ್ರೆ ನಾನು ವಿಶ್ವ. ಏನು ವಿಶ್ವ ಅಂದ್ರೆ ಕೃತಾವಸ್ಥೆಯಲ್ಲಿ ಜಾಗೃತದ ಅನುಭವಗಳ ಅಭಿಮಾನ ಯಾರಿಗಿದೆಯೋ ಅವನು ವಿಶ್ವ ಅಂತ ಕರೀತಾರೆ. ಜಾಗೃತಾವಸ್ಥೆಯ ಅನುಭವಗಳಲ್ಲಿ ಅಭಿಮಾನ ಯಾರಿಗಿದೆಯೋ ಅವನಿಗೆ ವಿಶ್ವ ಅಂತ ಕರೀತಾರೆ. ಏನು ಓದಿದ್ದೆಪ್ಪ? ಆತ್ಮ ಚತುಷ್ಪ. ನೀನೇ ತಾನು ಓದಿದ್ದು? ಹೌದು, ನಾನು ಓದಿದೆ. ಅಭಿಮಾನ, ನಾನು ಓದಿದೆ, ನನಗೆ ಅರ್ಥ ಆಯ್ತು, ನನಗೆ ತಿಳಿಯಿತು, ಇಲ್ಲೇ ಪ್ರಯೋಗ ಆಯ್ತು ನೋಡಿಲ್ಲ. ಮತ್ತೆ ಅಲ್ಲಿ ಹಂಗಾಗುವುದಿಲ್ಲ, ಪರೋಕ್ಷದೊಳಗ ಹಾಗಾಗುವುದಿಲ್ಲ. ಪ್ರತ್ಯಕ್ಷ ಇವೆಲ್ಲ ಆಗ್ತವೆ. ಆದ್ದರಿಂದ ತಚ್ಚ ಬ್ರಹ್ಮ ಪರೋಕ್ಷ ಅಭಿಹಿತಂ, ಓಂಕಾರದಿಂದ ಹೇಳಲ್ಪಟ್ಟ ಬ್ರಹ್ಮ ಪರೋಕ್ಷ ಅಭಿಹಿತಂ. ಅಯಮಾತ್ಮ ಬ್ರಹ್ಮ ವಿಶೇಷೇನ ನಿರ್ದಿಶತಿ. ಯಾಕಪ್ಪ ಅಂತಂದ್ರೆ ಇದು ಪ್ರತ್ಯಕ್ಷತಃ ಅಯಮಾತ್ಮ ಬ್ರಹ್ಮ ಅನ್ನೋದನ್ನ ಪ್ರತ್ಯಕ್ಷವಾಗಿ ತಿಳಿಸಿಕೊಡ್ತಾ ಇದ್ದೀವಿ. ಯಾಕೆ ನೀನು ಪ್ರತ್ಯಕ್ಷ ಅಂತ ಹೇಳ್ತೀರಾ? ಅಯಮಿತಿ ಚತುಷ್ಪಾತ್ವೇನ ಪ್ರವಿಭಜ್ಯಮಾನಂ ಪ್ರತ್ಯಗಾತ್ಮತೆಯ ಅಭಿನಯೇನ ನಿರ್ದಿಶತಿ. ಇಲ್ಲಿ ಅನುಭವ ಪೂರ್ವಕವಾಗಿ ಇಲ್ಲೇ ಈಗಲೇ ಅನುಭವದಲ್ಲಿಯೇ ನಾವು ನಿಮಗೆ ಅದನ್ನು ತೋರಿಸಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಹೇಗೆ ಪ್ರತ್ಯಗಾತ್ಮತೆಯ ಹೇಗೆ ತೋರಿಸಲಿಕ್ಕೆ ಸಾಧ್ಯ ಇದೆ? ನಾನು ನಾನು ನಾನು ನನ್ನೊಳಗೆ ನಾನು ನನ್ನೊಳಗನು ನಾನುವಿನೊಳಗೆ ನಾನು ನಾನುವಿನೊಳಗೆ ನಾನು. ಇದಕ್ಕೆ ಪ್ರತ್ಯಾತ್ಮ ಅಂತ ಕರೀತಾರೆ. ನಾನುವಿನೊಳಗೆ ನಾನು ನಾನುವಿನೊಳಗೆ ನಾನು ನಾನುವಿನೊಳಗೆ ನಾನು ಏನಿದೆಯೋ ಆ ನಾನು ಅದು ಪ್ರತ್ಯಗಾತ್ಮ. ಸಮಯ ಎಷ್ಟು ನಾನುಗಳನ್ನು ಹೇಳ್ಬೇಕಂತ ಹೇಳ್ಬಿಟ್ಟು ಎಷ್ಟೆಷ್ಟು ಕಡೆಗೆ ನಾನು ಅಂತ ನಿಂತೀಯ ಅದ್ರ ಒಳಗಿದೆ ನೋಡಪ್ಪ. ನಾನು ನೋಡುವವನು ಅಂತ ನೀನು ನಿಂತ್ಕೊಂಡ್ರೆ ಅದ್ರ ಒಳಗಿದೆ ನೋಡುವ ಪ್ರವೃತ್ತಿ. ನಾನು ನೋಡುವ ಪ್ರವೃತ್ತಿ ವಾಸನ ಉಳ್ಳವನು ಅಂತಂದ್ರೆ ಅದ್ರ ಒಳಗಿದೆ ನಾನು. ನೀ ಎಲ್ಲೆಲ್ಲಿ ನಾನು ನಾನು ಅಂತ ನಿಂದಿರ್ತೀಯ ಅದ್ರ ಒಳಗೆ ನಾನು ಇದೆ. ಹೀಗಾಗಿ ಪ್ರತ್ಯಗಾತ್ಮ. ಪ್ರತ್ಯಗಾತ್ಮ ಅಂದ್ರೇನು? ಒಳಗಿಗಿಂತ ಒಳಗೆ. ಪ್ರತ್ಯಗಾತ್ಮತೆಯ ಅಭಿನಯೇನ ನಿರ್ದಿಶತಿ. ಇಲ್ಲೇ ಈಗಲೇ ಅನುಭವದಲ್ಲಿಯೇ ಇಲ್ಲಿ ಹಿನ್ನೆಲೆಯಲ್ಲಿ ಆತ್ಮಾನುಭವ ಅಂತ ನಿಮಗೆ ಕಲ್ಪಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ನಾನು ಕೊಟ್ಟಿದ್ದೆ. ನಿಮ್ಮ ಅನುಭವದಲ್ಲಿಯೇ ಗುರುತಿಸ್ತೀರಾ ಅಂತ ನಾ ಹೇಳಿದಾಗ ಆತ್ಮಾನುಭವವನ್ನು ಹೊಂದುತ್ತೀರಿ ಅನ್ನುವ ಮಾತನ್ನು ನಾ ಹೇಳಿಲ್ಲ ಅನ್ನೋದನ್ನು ನೀವು ತಿಳ್ಕೊಳ್ತೀರಿ ಅಂತ ಅನ್ಕೋತೀನಿ. ಮತ್ತೆ ಇಲ್ಲಿ ಅನುಭವ ಶಬ್ದ ಇದೆಯಲ್ಲ, ಸಾಮಾನ್ಯ ಅನುಭವ, ಅದಕ್ಕೆ ನಾ ಪ್ರಯೋಗಶಾಲೆ ಅಂತ ಹೇಳಿದೆ. ಈ ಶಬ್ದಗಳನ್ನ ನಾವು ನಮ್ಮ ಮೇಲೆ ಪ್ರಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಇಲ್ಲೇ ಈಗಲೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಈ ಒಂದು ಉಪನಿಷತ್ ಏನಿದೆ ಅಂತಂದ್ರೆ ಹೇಗೆ ಹೇಗೆ ಉಪದೇಶ ನಿಮಗೆ ಲಭ್ಯವಾಗ್ತಾ ಹೋಗ್ತದೆ ಹಾಗೆ ಹಾಗೆ ಅದರಲ್ಲಿ ಮನನವು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಪ್ರವಿಭಜ್ಯಮಾನಂ ಪ್ರತ್ಯಗಾತ್ಮತೆಯ, ಪ್ರತ್ಯಗಾತ್ಮತೆಯ ಪ್ರವಿಭಜ್ಯಮಾನಂ, ಬಿಡಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇವುಗಳೆಲ್ಲ ಬಿಡಿಸ್ಕೊಳ್ಳಿಕ್ಕೆ ನಾಲ್ಕು ಪಾದಗಳಿಂದ ನಾನು ಕೂಡಿದವನಾಗಿದ್ದೇನೆ ಅನ್ನುವ ಇದು ಈ ಸಂಗತಿಯಲ್ಲಿ ನೀವು ಜಿಜ್ಞಾಸ ಮಾಡಿದ್ದಾದರೆ ಒಂದೊಂದೇ ಪಾದದಿಂದ ನೀವು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಒಂದು ಪಾದದಿಂದ ಬಿಡಿಸ್ಕೊಂಡಾಗ ನೀ ಅದಕ್ಕಿಂತ ಸೂಕ್ಷ್ಮ ಅಂತ ಇನ್ನೊಂದು ಪಾದವಾಗ್ತೀಯ. ವಿಶ್ವನನ್ನ ಬಿಡಿಸಿಕೊಂಡಾಗ ತೇಜಸ್ಸನಾಗಿರ್ತೀಯ, ತೇಜಸ್ಸನ್ನ ಬಿಡಿಸಿಕೊಂಡಾಗ ಪ್ರಾಜ್ಞನಾಗಿರ್ತೀಯ. ವಿಂಗಡಿಸಿಕೊಳ್ಳಿ, ಯಾಕೆಂದ್ರೆ ಅದು ಇದು ಇದು ಸಾರ್ವತ್ರಿಕ ಅನುಭವದಲ್ಲಿ ಲಭ್ಯವಾದಂತಹ ಒಂದು ಉಪನಿಷತ್ತಿನ ಮಾರ್ಗದರ್ಶನ. ಸಾರ್ವತ್ರಿಕ ಅನುಭವ ಎಚ್ಚರ, ಒಬ್ಬೊಬ್ಬರದ ಅನುಭವನೇ ಸಾರ್ವತ್ರಿಕನು ಎಚ್ಚರಾವಸ್ಥೆ. ನಾವಿದೇವಲ್ವೋ ಎಚ್ಚರದಲ್ಲಿದ್ದೇವಲ್ವೋ, ಇದ್ದವ್ರಿಗೆ ಹೇಳ್ತೇನೆ ಎಚ್ಚರದಲ್ಲಿ ನಾವಿದ್ದೇವಲ್ಲ. ಈಗ ಯಾವ ಎಚ್ಚರದಲ್ಲಿ ನಾವಿದ್ದೀವಿ, ಇದು ಅವರವರ ಒಬ್ಬೊಬ್ಬರದ ಎಚ್ಚರವೋ ಏನು ಎಲ್ಲರದು ಎಚ್ಚರವೋ? ಅವರವರ ಮನಸ್ಸು ಬುದ್ಧಿಗಳಂತೆ, ಅವರವರ ಪ್ರವೃತ್ತಿಗಳಂತೆ, ಅವರವರ ವಾಸನಾಗಳಂತೆ, ಅವರವರಿಗೆ ಅವರವರದೇ ಆದ ಅನುಭವಗಳಿರಬಹುದು. ಗೊತ್ತಾಗ್ಲಿಲ್ಲ. ಸೊ ನಿನ್ನ ಅನುಭವ ಪ್ರಾಮುಖ್ಯತೆ ಏನು ಅಂತಂದ್ರೆ ನಾ ಚೇರ್ ಸರಿಯಾಗಿಟ್ಟೇನೆ ಇಲ್ಲ ಸ್ವಾಮೀಜಿಗೆ, ಅದ್ರ ಕಡೆಗೆ ನಿನ್ನ ಜಾಸ್ತಿ ಲಕ್ಷ ಇರ್ತದೆ ಅಂತ ಇಟ್ಟು, ಅದು ನಿನ್ನ ಅನುಭವ, ಅದು ಕೂಡ ಜಾಗೃತದಲ್ಲಿ. ಸೊ ನಾ ಹಿಂಗ್ ಕೈ ಹಾಕಿಕೊಳ್ಳಿ, ಅಯ್ಯೋ ನಾನು ಮಾಡೇ ಕೊಡಲಿಲ್ಲ ಸ್ವಾಮೀಜಿ ಮಾಡಿಕೊಡ್ತೀನಿ ಅಂತ ಹೇಳ್ತೇನೆ, ನಿಮ್ಮ ಅನುಭವ ನೀವು ಅಲ್ಲೋಗಿ. ಟೀಚಿಂಗ್ ಮೆಥಡಾಲಜಿ ಹಿಂಗಿರ್ತದೆ ಯಾವಾಗಲೂ, ಯಾರಿಗೂ ಅಪೆಂಡ್ ಆಗಿರ್ಬಾರ್ದು, ಆದ್ರೆ ಎಲ್ಲರಿಗೂ ಕೂಡ ಎಚ್ಚರ ಅದೇ ಪೂಜೆ ಸ್ವಾಮೀಜಿಯಿಂದನೆ ಕಲಿಬಿಟ್ಟೆ. ಎಲ್ಲರಿಗೂ ನಾ ಮಾಡ್ತೇನೆ ಅಂದ್ರೆ ಬಹಳ ಬರುದಿಲ್ಲ, ಅದು ಎಲ್ಲರಿಗೂ ಅದು ಟೆಕ್ನಿಕ್ ಬರುದಿಲ್ಲ. ಅವರವರ ಪ್ರವೃತ್ತಿಗೆ ತಕ್ಕಂತೆ ಅವರವರಲ್ಲಿ ಅನುಭವಗಳು ಇರ್ತವೆ, ಅದು ಎಲ್ಲ ಅನುಭವಗಳು ಕೂಡ ಎಚ್ಚರದಲ್ಲೇ ಇರ್ತಾವಲ್ಲ, ಅದರ ಜಾಗೃತ ಅವಸ್ಥೆ. ಇದು ವಿಶ್ವ, ಅದರಲ್ಲಿ ಯಾವನು ಇಂಡಿವಿಜುವಲಿ ಅಭಿಮಾನಗೊಂಡಿದ್ದಾನೋ ಅವನ ವಿಶ್ವ ಅನ್ಸುತ್ತ. ಇದನ್ನ ಮುಂದೆ ಸಮಷ್ಟಿಯೊಳಗೂ ಹೇಳ್ತಾರೆ, ಇದನ್ನೇ ಸಮಷ್ಟಿಯಲ್ಲಿ ಕೂಡ ಹೇಳ್ತಾರೆ. ವಿಶ್ವ ತೈತಸ ಪ್ರಾಜ್ಞೆ ಅಂತ ಹೇಳಿ ಇನ್ನೊಂದು ಹೇಳ್ತಾರೆ. ಹುರಿ ಅದು ನಾಲ್ಕನೇ ಅಧ್ಯಾಯ ಆಯ್ತಲ್ಲ, ಈ ವಿಶ್ವ ಅದಾಯ್ತಲ್ಲ, ಆ ಸಮಯ ಬಂದ ಹೇಳ್ತಾರೆ. ಸರ್ವಗುಂ ಹಿ ಬ್ರಹ್ಮ ಏಮಾತ್ಮ ಬ್ರಹ್ಮ ಸ್ವಯಮಾತ್ಮ ಚತುಷ್ಪಾತ್ವೇನ ಪ್ರವಿಭಜ್ಯಮಾನಂ, ಅಂದ್ರೇನು ವಿಂಗಡಿಸಿ ನೋಡಲಿಕ್ಕೆ ಸಾಧ್ಯವಿದೆ, ಇಲ್ಲಿಯೇ ಬಿಡಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಪ್ರತ್ಯಗಾತ್ಮತೆಯ ಅಭಿನಯೇನ ನಿರ್ದಿಶತಿ. ಒಂಬತ್ತನೇ ಭಾಷ್ಯ, ಸೋಯಂ ಆತ್ಮ ಓಂಕಾರ ಅಭಿಧೇಯ ಪರ ಅಪರತ್ವೇನ ವ್ಯವಸ್ಥಿತ ಚತುಷ್ಪಾರ್ಷಾಪಣವತ್ ನ ಗೌಃ ಇವ. ಓಂಕಾರ ಎನ್ನುವ ಅಭಿಧಾನಕ್ಕೆ ಬರ್ಕೊಳ್ಳಿ. ಈ ಓಂಕಾರ ಎನ್ನುವ ಅಭಿಧಾನಕ್ಕೆ ಅಭಿಧೇಯವಾಗಿರುವ ಪರಬ್ರಹ್ಮವು ಮತ್ತು ಅಪರಬ್ರಹ್ಮವು ಆಗಿರುವ ಆತ್ಮನು ಪಾದಗಳಂತೆ ನಾಲ್ಕು ಪಾದಗಳನ್ನು ಉಳ್ಳವನಾಗಿದ್ದಾನೆ. ಪಾದಗಳಂತೆ ನಾಲ್ಕು ಪಾದಗಳುಳ್ಳವನಾಗಿದ್ದಾನೆ. ವಾಸ್ತವಿಕವಾಗಿ ರೂಪಾಯಿಗೆ ನಾಲ್ಕು ತುಂಡುಗಳು ಹೇಗೋ ಹಾಗೆ ಇದನ್ನು ಅರ್ಥಿಸಿಕೊಳ್ಳಬೇಕು. ಹಸುವಿನ ಕಾಲುಗಳಂತೆ ಅಲ್ಲ. ಏನೇನೋ ಬರ್ಕೊತಿದ್ದು ನಾನು ಬರ್ಸೇ ಬಿಟ್ಟೆ. ಕಾರ್ಷಾಪಣ ಅಂದ್ರೆ ಆಗಿನ ಕಾಲದ ರೂಪಾಯಿ. ಆಗಿನ ಕಾಲದಲ್ಲಿ ವ್ಯವಹಾರ ಕಾರ್ಷಾಪಣ, ಅರ್ಧ ಕಾರ್ಷಾಪಣ, ಕಾಲು ಕಾರ್ಷಾಪಣ, ಕಾರ್ಷಾಪಣ. ಕಾರ್ಷಾಪಣ ಅಂದ್ರೆ ನಾಲ್ಕು ಪಾದಗಳಿಂದ ಕೂಡಿದ ಕಾರ್ಷಾಪಣ ಅಂತೀರೇನು? ನಿಮ್ಗಾಗ ಕಾಲು ಕಾರ್ಷಾಪಣದ ನಾಲ್ಕು ಕೊಟ್ಟು ಅಂತ ತಿಳ್ಕೊಳ್ಳಿ. ಅವಾಗ ನನ್ನ ಹತ್ರ ಕಾಲು ಕಾರ್ಷಾಪಣ ನಾಲ್ಕರಿಂದ ಕೂಡಿದಂತಹದ್ದು ಒಂದು ಕಾರ್ಷಾಪಣ ಇದೆ ಅಂತ ಹೇಳ್ತೀರಾ? ಇಲ್ಲ, ನೀವು ನಾಲ್ಕು ಏನು ಹೇಳಿದ ಪೂರ್ಣ ಆಗೋಯ್ತದ ತುರ್ಯ ಇಸ್ ಕಂಪ್ಲೀಟ್, ಅದು ಪೂರ್ಣ. ಅದರ ತುಂಡು ಗಿಂಡು ಏನಿಲ್ಲ ಅದರೊಳಗೆ. ಉಳಿದವುಗಳು ತುಂಡು ಅಂತ ಅನ್ಸೋತವೆ. ತುಂಡು ಅಂತಿದ್ದಾಗ ಕೂಡ ಅದಕ್ಕೆ ರೂಪಾಯಿ ಅಂತ ಜೋಡಿಸ್ತೀರಿ ನೀವು. ಕಾರ್ಷಾಪಣ ಕಾಲು ರೂಪಾಯಿ, ನಾಕಾಣೆ ತುಂಡು ಕೊಟ್ಟಾಗ ಏನಂತೀವಿ? ಕಾಲು ರೂಪಾಯಿ, ಅರ್ಧ ರೂಪಾಯಿ. ಆ ರೂಪಾಯಿ ಯಾಕೆ ಸೇರಿಸ್ತೀರಿ? ಅದನ್ನ ಬಿಟ್ಟು ವ್ಯವಹಾರ ಮಾಡ್ಲಿಕ್ಕಾಗೋದಿಲ್ಲ. ಹಾಗೆಯೇ ತುರ್ಯನ ಬಿಟ್ಕೊಟ್ಟು ಈಗ ಮೂರು ವ್ಯವಹಾರ ಆಗೋದಿಲ್ಲ. ತುರ್ಯನ ಇಟ್ಕೊಂಡೆ ಎಚ್ಚರದಲ್ಲೇ ಆಕಾರ ಉಚ್ಚಾರ, ಎಚ್ಚರದಲ್ಲಿಯೇ ಉಕಾರದ ಸ್ಥಿತಿ, ಎಚ್ಚರದಲ್ಲಿಯೇ ಮಕಾರದಲ್ಲಿ ಲಯವಾಗ್ತದೆ. ಆ ಎಚ್ಚರ ಬಿಟ್ಕೊಟ್ಟು ಅಕಾರ ಉಕಾರ ಮಕಾರಗಳನ್ನ ನಮಗೆ ನಿರ್ದೇಶಿಸಲಾಗುವುದಿಲ್ಲ. ಹೀಗಾಗಿ ಎಲ್ಲೆಲ್ಲಿ ಎಚ್ಚರ ಇದೆಯೋ, ಎಲ್ಲೆಲ್ಲಿ ಎಚ್ಚರ ಇದೆಯೋ ಅಲ್ಲಿ ಅರಿವೇ ಇದೆ. ಎಲ್ಲೆಲ್ಲಿ ಕನಸು ಇದೆಯೋ ಅಲ್ಲಿ ಅರಿವೇ ಇದೆ. ಗೊತ್ತಾಗಲ್ಲ, ಎಲ್ಲೆಲ್ಲಿ ನಿದ್ರೆ ಇದೆಯೋ ಅಲ್ಲಿ ಕೂಡ ಅರಿವೇ ಇದೆ. ಇನ್ನೊಂದು ಸಮಸ್ಯೆ ಈ ವಿಶ್ಲೇಷಣೆಯಲ್ಲಿ ಏನ್ಬೇಕಂತಂದ್ರೆ, ನಿದ್ರೆಯಲ್ಲಿ ಗಾಢ ನಿದ್ರೆಯಲ್ಲಿ ಸುಷುಪ್ತಿಯಲ್ಲಿ ಅಹಂಕಾರ ಇಲ್ಲ, ಕರ್ಮ ಇಲ್ಲ. ಆತ್ಮನಲ್ಲಿ ಅಹಂಕಾರ ಇಲ್ಲ, ಕರ್ಮ ಇಲ್ಲ. ಆತ್ಮನಲ್ಲಿ ಸುಖ ದುಃಖಗಳ ಅನುಭವಗಳು ಇಲ್ಲ, ಫಲ ಅನುಭವಗಳು ಇಲ್ಲ. ಗಾಢ ನಿದ್ರೆಯಲ್ಲಿ ಕೂಡ ಫಲ ಅನುಭವಗಳಿಲ್ಲ. ಆದ್ದರಿಂದ ಗಾಢ ನಿದ್ರೆಯೇ ಆತ್ಮ. ಅದನ್ನ ಹೇಳಿದ್ದಕ್ಕೆ ನಾನು ಅವರು ಹಂಗೆ ಹೇಳಿದಾಗ ನಮಗದು ಸತ್ಯ ಅನಿಸ್ತು. ಅಲ್ಲಿ ಹೋಗ್ತಿದ್ರು ಮುಂಚೆ ಏನು ಅದ್ವಯಾನಂದ ಇವ್ರ ಹೆಸರೇನು ಅದ್ರ ಮೇಲೆ ಬಂದಿದ್ದಲ್ಲ, ಜಯ ಹರವು, ಜಯ ಹರವು. ಅಷ್ಟು ಇಂಥ ಗುರುಗಳ ಹತ್ರ ಅಭ್ಯಾಸ ಮಾಡಿ ಅವರು ಅದ್ವಯಾನಂದ ಅಂತ ಬರ್ತಾರಲ್ಲ. ಹೌದಲ್ಲ, ಅದು ಈ ಅದ್ವಯಾನಂದ ಬೇರೆ. ಅವರು ಸೈಲೋಸ್ ಬರ್ತವ್ರು, ವೈಟ್ ವೈಟ್ ಸನ್ಯಾಸ ತಗೊಂಡ್ರು ಅದ್ವಯಾನಂದ ಅಂತ. ವೆರಿ ಗ್ರೇಟ್ ಲೊಜಿಷಿಯನ್. ಅಬ್ಬಬ್ಬ ನಮ್ದೇನು ಅಲ್ಲ, ಏನ್ ಪಾನಿ ಎಲ್ಲ ಬೇಕಾಗ ಪಲ್ಯ ಕುಟ್ಟಿದೋ ಗೊತ್ತಿಲ್ಲ. ಅವರು ಅದು ಏನಂದ ಇಲ್ಲ ಸೈರೋದ್ ಬಗ್ಗೆ ಕೋರ್ಸ್ ಮಾಡ್ಕೊಂಡು, ಒಂದು ಕೋರ್ಸ್ ಇಲ್ಲಿ ಮಾಡ್ಕೊಂಡ್ರು, ಒಂದು ಕೋರ್ಸ್ ಅಲ್ಲಿ ಮಾಡ್ಕೊಂಡು, ಆಮೇಲೆ ಸನ್ಯಾಸ ತಗೊಂಡು ಆಚಾರ್ಯ ಆಗಿದ್ದಾರೆ. ಅವರು 15 ದಿವಸ ಸೈರೋದ್ ಬಗ್ಗೆ ಆಶ್ರಮದಲ್ಲಿ ಇರ್ತಾರೆ, ಕ್ಲಾಸಸ್ ಮಾಡ್ತಾರೆ. ನೈಸ್ ಪರ್ಸನ್. ಸೊ ಅಲ್ಲಿ ಕೂಡ ನೋಡ, ಅದು ಹೌದೌದು ಅನಿಸ್ತದೆ. ಈಗ ಹಿಂದೆ ಬ್ಯಾಕ್ಗ್ರೌಂಡ್ ಯಾರು ಇಲ್ಲದೆ ನೀವು ಕೂತ್ಕೊಂಡು ಕೇಳಿದಾಗ ಹೌದು ಅನಿಸ್ತದೆ. ಕಾಡಿದ್ದು ಸಾಕ್ಷಾತ್ ಭಗವಂತನ ಇದ್ದಾನೆ, ನಮಗೆ ತಿಳ್ಕೊಳಕ್ ಆಗೋದಿಲ್ಲ. ಅದಕ್ಕೆ ನಾವು ಎಚ್ಚರದಲ್ಲಿ ನಮ್ಗೆ ಅಭ್ಯಾಸ ಮಾಡ್ಬಿಟ್ರೆ ಕನಸು ನೋಗೋದಂತ ಕಾಡಿನಿದ್ರೋಗ ತಿಳಿತದ. ಅದು ಎಚ್ಚರದಲ್ಲಿ ಅಭ್ಯಾಸ ಮಾಡ್ಬೇಕಂತೆ, ಅವಾಗ ಗಾಡಿ ನಿದ್ರೋ ಪರಮಾತ್ಮ ನಮ್ಗೆ ಗೊತ್ತಾಗ್ತಾನೆ. ಮಕ್ಕಳು ಇರೋದ ನಂಗೆ ಇರೋದು ಹೆಂಗ ಎನಿವೆ, ಹೆಂಗ್ ಟ್ವಿಸ್ಟ್ ಮಾಡ್ಲಿಕ್ಕೆ ಬರ್ತದ ಇವು ಶಬ್ದಗಳನ್ನ. ಇದು ಟ್ವಿಸ್ಟ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾವೇ ಟ್ವಿಸ್ಟ್ ಆಗ್ಬಿಟ್ಟಿರ್ತೀವಿ. ಅಲ್ಲ, ಪೂಜ್ಯ ಸ್ವಾಮೀಜಿಯವರ ಹಗಲು ರಾತ್ರಿ ಶ್ರವಣ ಮಂದಿ ನಿದ್ಯಾಸನದಲ್ಲಿ ಎದ್ದು ಎದ್ದು ಎದ್ದು ಎದ್ದು ಮುಳುಗಿಸಿ ಮುಳುಗಿಸಿ ತಗದವ್ರ ಅಕ್ಕಡಿಗೆ ಹೋಗ್ಬಿಟ್ಟಾರ ಅಂತಂದ್ರೆ ವಿಚಾರ ಮಾಡ್ಕೊಡ್ರಿ, ಎಷ್ಟು ಟ್ವಿಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಿಮಗೆ ಗೊತ್ತಾಗೋದಿಲ್ಲ ನೀವು ಟ್ವಿಸ್ಟ್ ಆಗ್ಬಿಟ್ಟಿರ್ತೀವಿ. ಆಮೇಲೆ ಪೂಜ್ಯ ಸ್ವಾಮೀಜಿನೇ ಬಂದು ಈ ಅದನ್ನು ತಿಳಿಸಲು ಪ್ರಯತ್ನ ಮಾಡಿದ್ರು ಕೂಡ ಇವರು ಏನಂತಾಗಲಿಕ್ಕೆ ಏನೋ ಯಾವುದೋ ಒಂದು ದ್ವೇಷ ಇಟ್ಕೊಂಡಾರೆ ಹೊಳೆ ನರಸಿಂಹ ಸ್ವಾಮಿಗಳ ಹತ್ರ. ಆದ ಕಾರಣ ಇವರು ಅದನ್ನ ಟ್ವಿಸ್ಟ್ ಮಾಡಿ ನಮ್ಗೆ ಹೇಳ್ತಾ ಇದ್ದಾರೆ ಅಂತಾನೆ ಅನಿಸ್ತದೆ. ಇವ್ರು ಹೇಳೋದೇ ತಪ್ಪು ಅದೇ ಸರಿ ಅಂತಾನೆ ಅನಿಸ್ತದೆ. ಸಿಂಪಲ್. ಸೊ ಇದು ಒಂದು ಪ್ರಾಬ್ಲಮ್ ಇದ್ರೆ ಹೋಗಿದೆ. ಮೂಲ ವಿದ್ಯಾ ಇದೊಂದು ಒಂದೆರಡು ಪ್ರಾಬ್ಲಮ್ಸ್ ಇದೋಗಿವೆ. ಅವು ನಿಮ್ಮ ಜೀವನದೊಳಗೆ ಇಣಿಕೆ ಹಾಕದನ್ನು ನೋಡ್ಕೊಂಡ್ಬಿಡ್ರಿ. ಅದ್ರ ನಾವು ನಿಮ್ಮ ಪಕ್ಕ ಎಚ್ಚರ ಕೊಡ್ಲಿಕ್ಕಂತೂ ಆಗೋದಿಲ್ಲ. ನೋಡಿ, ಒಳ್ಳೆಯ ಸುಪ್ರ ಗ್ರಂಥಗಳೇ ನಮಗೆಲ್ಲ ಸಿಗೋದು. ಎಷ್ಟೋ ಜನ ಹೇಳಿದ್ದಾರೆ ಕನ್ನಡದಲ್ಲಿ ನೀವು ಯಾಕೆ ಮಾಡಬಾರ್ದು ಸ್ವಾಮೀಜಿ ಅಂತೇಳಿ. ಪ್ರಿಂಟಿಂಗ್ ಕೆಪಾಸಿಟಿ ನನಗಿಲ್ಲ, ಸಾಕಷ್ಟು ಹಣ ಬೇಕಾಗ್ತದೆ. ಇವಷ್ಟು ಮಾಡ್ಬೋದು ನಾವು, ನಾವೇನು ಕಷ್ಟನೇ ಪಡಬೇಕಾಗಿಲ್ಲ. ಭಾಷೆ ಇರ್ತದೆ, ಭಾಷಾಂತರ ಇರ್ತವೆ, ಎಲ್ಲ ಇರ್ತದೆ. ಪಬ್ಲಿಕೇಶನ್ ಯಾರ್ದು ಹೊಳೆ ನರಸಿಂಹಪುರದಿಂದ ಪಬ್ಲಿಕೇಶನ್ ಆರ್ಷದ್ಯಾಪೀಠ ಮಾಡ್ಕೊಂಡು ಬರ್ತದೆ, ಅದೆಲ್ಲ ಏನ್. ಆದ್ರೆ ಕಾಸ್ಟ್ ಎಲ್ಲದಕ್ಕೂ. ಸೊ ನಾವು ಈಗ ಮತ್ತೆ ಹಿಂಗ ಕನ್ನಡ ಬೇಕು ಅಂದ್ರೆ ಯುವ ಬುಕ್ ಅನ್ನ ತಗೋಬೇಕು. ಈಗ ನಾವಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಯಾರಿಗೆ ಕನ್ನಡದಲ್ಲಿ ರೆಫರೆನ್ಸ್ ಬೇಕು ಅಂತಂದ್ರೆ ಈ ಹೊಳೆ ನರಸಿಂಹ ಪುಸ್ತಕಗಳನ್ನೇ ಕೊಂಡ್ಕೋಬೇಕು. ಇದು ಹಿಡ್ಕೊಂಡ್ರು ನಾ ಆ ಫಿಲಾಸಫಿಯ ಪ್ರವೇಶ ಆಗದಂತೆ ವ್ಯಾಖ್ಯಾನ ಮಾಡ್ತಿರ್ತಾರೆ. ಎಲ್ಲರೂ ಪ್ರಶ್ನೆ ಮಾಡ್ತಾರೆ ನನಗೆ, ಆ ಗ್ರಂಥದಲ್ಲಿ ಹೀಗಿದೆ ಮತ್ತೆ ನೀನು ಹೇಗೆ ಅದನ್ನ ಎದುರಿಸ್ತೀಯ. ನಾನು ಯಾರನ್ನೂ ಎದುರಿಸ್ಲಿಕ್ಕೆ ಹೋಗೋದ್ರು, ನಾನು ಗಟ್ಟಿ ಹಿಡ್ಕೊಂಡ್ಬಿಟ್ಟೆ ಅಷ್ಟೇ. ನಂತರ ನಾನು ಗಟ್ಟಿ ಹಿಡ್ಕೊಂಡ್ರೆ ಇನ್ನೊಬ್ರು ನಾ ಯಾಕೆ ಎದುರಿಸ್ಬೇಕು? ನಾ ಹಿಡ್ಕೊಂಡು ಬಂದು ಹೋಗ್ತಾ ಇರ್ತೇನೆ. ಆ ಟ್ವಿಸ್ಟೆಡ್ ಫಿಲಾಸಫಿನೇ ನಿನ್ನ ಕೈಯೊಳಗಿದೆ, ಅದು ಇಟ್ಕೊಂಡೆ ನೀನು ನಿನ್ನದೇ ಆದ ವ್ಯಾಖ್ಯಾನವನ್ನು ನೀನು ಕೊಡ್ತಾ ಇದ್ದೀಯ. ಆ ನಿನ್ನದೇ ಆದ ವ್ಯಾಖ್ಯಾನಕ್ಕೂ ಮತ್ತು ಇಲ್ಲಿರುವಂತಹ ಟ್ವಿಸ್ಟೆಡ್ ಫಿಲಾಸಫಿಗೂ ಏನೂ ಸಂಬಂಧ ಇರೋದಿಲ್ಲ. ಆ ಕೈಯೊಳಗೆ ಯಾವ ಬುಕ್ ಇರ್ತದೆ? ಆ ಟ್ವಿಸ್ಟೆಡ್ ಬುಕ್ ಇರ್ತದೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಿರ್ತೀನಿ, ಮುಂದೆ ಕೇರ್ಫುಲ್ ಆಗಿರಿ ಅಷ್ಟೇ. ನೀವು ಅದರೊಳಗೆ ಒಳಗಾಗ್ಲಿಕ್ಕೆ ಹೋಗ್ಬೇಡ. ಒಳಗಾದ್ರೆ ಅಂತಂದ್ರೆ ಯು ಮಿಸ್ ಎ ಲಾಟ್. ಒಳ್ಳೆ ಇದು ಇವ್ರದು ಇವ್ರದು ಯಾರ್ದು ಗೋರಖ್ಪುರ್ದು ಹಂಗಿಲ್ಲ, ಗೋರಖ್ಪುರ್ ಸೇಮ್ ಶಂಕರ. ಅಲ್ಪ ಸ್ವಲ್ಪ ಕೊಟ್ಟಿರ್ತಾರೆ, ಪೂರ್ತಿ ಕೊಡಂಗೆ ಇಲ್ಲ ಅಂತೇನಿಲ್ಲ. ಪಂಡಿತ ಗ್ರೇಟ್ ಆಚಾರ್ಯ ಪ್ರಿನ್ಸಿಪಲ್ ಸ್ವಾಮೀಜಿ, ಗ್ರೇಟ್ ಆಚಾರ್ಯ, ದೊಡ್ಡ ಪಂಡಿತರಿದ್ರು, ಕಾಂಡ ಪಂಡಿತರು, ಗೃಹಸ್ಥರು, ಶಾಸ್ತ್ರಿಗಳು ಸಾಕಷ್ಟು ಅಭ್ಯಾಸ ಮಾಡಿದರು, ಕೊನೆ ಕೊನೆಗೆ ಸನ್ಯಾಸ ಕೊಟ್ಟರು. ಒಂಬತ್ತನೇ ಭಾಷ್ಯ ಸೋಯಂ ಆತ್ಮ ಸೋಯಂ ಆತ್ಮ ಓಂಕಾರ ಅಭಿಧೇಯಃ ಓಂಕಾರ ಅಭಿಧೇಯಃ ಪರ ಅಪರತ್ವೇನ ವ್ಯವಸ್ಥಿತಃ ಚತುಷ್ಪಾದ್ ಕಾರ್ಷಾಪಣವತ್ ನ ಗೌ ಇವ. ಇಷ್ಟು ಹೇಳಾಯ್ತಲ್ಲ ಈಗ ತ್ರಯಾಣಾಂ ವಿಶ್ವಾದೀನಾಂ ಪೂರ್ವ ಪೂರ್ವ ಪ್ರವಿಲಾಪನೇನ ತುರೀಯಸ್ಯ ಪ್ರತಿಪತ್ತಿಃ ಇತಿ ಕರಣ ಸಾಧನಃ ಪಾದ ಶಬ್ದಃ ತುರೀಯಸ್ಯ ಪದ್ಯತಿ ಇತಿ ಕರ್ಮ ಸಾಧನ ಪಾದಶಬ್ದ ತ್ರಯಾಣ. ಏನು ತ್ರಯಾಣ? ಈ ಮೂರು, ಈ ಮೂರಲ್ಲಿ ಏನು ಮೂರಲ್ಲಿ? ವಿಶ್ವ ಆದೀನ, ವಿಶ್ವ ತೈಜಸ ಪ್ರಾಧೀನ, ಇವರಲ್ಲಿ ಪೂರ್ವ ಪೂರ್ವ ಪ್ರವಿಲಾಪನೇನ, ಈ ಮುಂಚಿತವಾಗಿ ಮುಂಚಿತವಾಗಿ ಇದ್ದದ್ದನ್ನು ನಾವು ಕಳೆದುಕೊಳ್ತಾ ಹೋದಂತೆ ಹೋದಂತೆ ಏನು ವಿಶ್ವನನ್ನ ಕಳ್ಕೊಂಡ್ರೆ ತೈಜಸ, ತೈಜಸ್ಸನ್ನ ಕಳ್ಕೊಂಡ್ರೆ ಪ್ರಾಜ್ಞ, ಪ್ರಾಜ್ಞನನ್ನು ಕಳ್ಕೊಂಡ್ರೆ ತುರ್ಯ. ಕೇರ್ಫುಲ್ ಕೇರ್ಫುಲ್ ಕೇರ್ಫುಲ್. ತುರ್ಯನಿಲ್ಲದೆ ವಿಶ್ವನಿದ್ದಾನ? ತುರ್ಯನನ್ನ ಬಿಟ್ಟುಕೊಟ್ಟು ವಿಶ್ವನನ್ನ ಐಡೆಂಟಿಫೈ ಮಾಡಿ, ತಿನ್ನವನು, ಹೋಗುವನು, ಬರೋವನು, ಕೂಡೋನು, ಏಳೋನು, ಆಳೋನು, ದುಃಖಿಸುವನು, ಅವನನ್ನು ಬಿಟ್ಟುಕೊಟ್ಟು ತೈಜಸ್ಸನಿದ್ದಾನ? ಹಾಗಾದ್ರೆ ಇರುವನು ಅವನೊಬ್ನೇ. ಈ ಮೂರು ಪಾದಗಳನ್ನು ಯಾಕೆ ಸೇರಿಸಿದ್ದಾರೆ ಮತ್ತೆ ಅದರಲ್ಲಿ? ಆತ್ಮನ ಇರುವಿಕೆಯ ಅರಿವು ಇಲ್ಲದೆ ಇದ್ದವನಿಗೆ ಈ ಮೂರು ಪಾದಗಳು ಸತ್ಯ. ಯಾವ ಮೂರು ಪಾದಗಳು? ವಿಶ್ವ, ತೈಜಸ, ಪ್ರಾಜ್ಞ. ಆತ್ಮನ ಅರಿವು ಅವನಿಗೆ ಸ್ಪಷ್ಟವಾದಾಗ ಆತ್ಮವೇ ಮಾತ್ರ ಇದ್ದಾನೆ, ಈ ಮೂರಿಲ್ಲ, ಮೂರಿಲ್ಲಲ್ಲ, ನಾಲ್ಕು ಅಲ್ಲ. ಮತ್ತೆ ಅದು ಹಂಗೆ ಹೇಳುವಾಗ ನಾಲ್ಕನೇದು ಮಾತ್ರ ಇದೆ ಅದು, ನಾ ಒಂದು ಎರಡು ಮೂರು ಎಲ್ಲೋದು? ನಾಲ್ಕನೇದು ಮಾತ್ರ ಒಂದು ಉಳಿದಿಲ್ಲ, ಆತ್ಮ ಒಂದೇ ಇದೆ ಅಲ್ಲಿ. ತ್ರಯಾಣಾಂ ವಿಶ್ವಾದೀನಾಂ ಪೂರ್ವ ಪೂರ್ವ ಪ್ರವಿಲಾಪನೇನ ತುರಿಯಸ್ಯ ಪ್ರತಿಪತ್ತಿ, ತುರಿಯವು ಸಿದ್ಧವಾಗುತ್ತದೆ. ಈ ಪ್ರಕಾರವಾಗಿ ಪಾದ ಎನ್ನುವ ಶಬ್ದವನ್ನ ಕರಣ ಸಾಧನ ಎನ್ನುವ ಅರ್ಥದಲ್ಲಿ ತೆಗೆದುಕೊಂಡಿದ್ದಾರೆ ವಿನಃ ಹಸುವಿನ ಪಾದಗಳಂತೆ ಅಲ್ಲ. ಕರಣ ಸಾಧನ ಇನ್ಸ್ಟ್ರೂಮೆಂಟ್, ಒಂದು ಉಪಕರಣ ನಿಮಗೆ. ಯಾವುದಕ್ಕೆ? ಒಂದನ್ನು ಕಳ್ಕೊಂಡು ಒಂದರಲ್ಲಿ ನಿಲ್ಲಕ್ಕೆ, ಒಂದನ್ನು ಕಳ್ಕೊಂಡು ಇನ್ನೊಂದರಲ್ಲಿ ನಿಲ್ಲಕ್ಕೆ, ಇವು ಉಪಕರಣಗಳು, ಸಾಧನೆಗಳು. ಅಷ್ಟೇ, ಅವು ನಾಲ್ಕು ಪಾದಗಳಂತೆ ಪಾದಗಳು, ಹಸುವಿನ ಪಾದಗಳಂತೆ ಪಾದಗಳು ಅಲ್ಲ. ಅದಕ್ಕೆ ಶಬ್ದ ಹಾಕ್ತಾರೆ ಪದ್ಯತೆ ಇತಿ ಪಾದಶಬ್ದ. ಒಂದು ಗುರಿಯನ್ನ ತಲುಪಲಿಕ್ಕಾಗಿ ಕರ್ಮವು ಹೇಗೆ ಸಾಧನವಾಗಿದೆಯೋ ಹಾಗೆ ತುರಿಯವನ್ನ ಗುರುತಿಸಲಿಕ್ಕಾಗಿ ಪದ್ಯತೆ. ಇದೊಂದು ಪಾದ ಶಬ್ದ. ಈ ಪಾದ ಇದೊಂದು ಕರಣ ಇದ್ದಂತೆ, ಒಂದು ಉಪಕರಣ ಇದ್ದಂತೆ. ಆ ರೀತಿಯಾಗಿ ಇಲ್ಲಿ ಪಾದವನ್ನ ಪ್ರಯೋಗ ಮಾಡಿದ್ದಾರೆ. ಹಸುವಿನ ಪಾದಗಳಂತೆ ಪಾದಗಳಲ್ಲ. ಕಥಂ ಚತುಷ್ಪಾತ್ವಮಿತಿ ಆಹ. ಏನೇ ಹೇಳ್ರಿ, ಆತ್ಮನಿಗೆ ನಾಲ್ಕು ಪಾದವ ಅಂತ ಏನ್ ಹೇಳಿಕತ್ತೀರಿ? ಅದು ಯಾಕ ನಮ್ ತಲೆ ಹಾಕ ಹೋಗ್ರಿ? ಕಥಂ ಚತುಷ್ಪಾತ್ವ, ಹೆಂಗೆ ನಾಲ್ಕು ಪಾದಗಳು? ಯಾಕೆ ಒಳಗಿ ಆಯ್ತು ಹೇಳ್ತೇನೆ ಕೇಳು. ಜಾಗರಿತ ಸ್ಥಾನೋ ಬಹಿಷ್ಪ್ರಜ್ಞಾ ಸಪ್ತಾಂಗ ಏಕೋನ ವಿಂಶತಿ ಸಪ್ತಾಂಗ ಏಕೋನ ವಿಂಶತಿ ಮುಖ ಸ್ಥೂಲ ಭುಕ್ ವೈಶ್ವಾನರ ಪ್ರಥಮ ಪಾದ ಸ್ವಪ್ನ ಸ್ಥಾನ ಹಂಸ ಪ್ರಜ್ಞ ಸಪ್ತಾಂಗ ಏಕೋನ ವಿಂಶತಿ ಮುಖ ಕಲಿವಿಕ್ತ ಭುಗ ತೈಜಸ ದ್ವಿತೀಯ ಪಾದ ಯತ್ರ ಸುಪ್ತಃ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಸುಷುಪ್ತ ಸ್ಥಾನ ಏಕೀಭೂತ ಜ್ಞಾನ ಘನ ಇವ ಆನಂದಮಯ ಆನಂದ ಹಿ ಪ್ರಜ್ಞಾನಮಯ ಹಿ ಆನಂದ ಭುಕ ಚೇತೋ ಮುಖ ಪ್ರಾಜ್ಞ ಸ್ತುತಿ ತೃತೀಯ ಪಾದ. ಇವು ತೋರಿಸ್ತವೆ ವಿಶ್ವ ತೈಜಸ ಪ್ರಾಜ್ಞ ಅಂತಃಪ್ರಜ್ಞ ಬಹಿಷ್ಪ್ರಜ್ಞ ಆಮೇಲೆ ಅಂತಃಪ್ರಜ್ಞ ಬಹಿಷ್ಪ್ರಜ್ಞ ಸುಷುಪ್ತ ಸ್ಥಾನ ಪ್ರಜ್ಞಾನ ಘನ ಅಂತ ಅಂತಃಪ್ರಜ್ಞ ಬಹಿಪ್ರಜ್ಞ ಪ್ರಜ್ಞಾನ ಘನ. ಅಲ್ಲಿಗೆ ಮೂರು ಪಾದಗಳನ್ನು ವಿವರಿಸಿ ನಾಲ್ಕನೇ ಪಾದವನ್ನು ತುರಿಯ ಅಂತೇಳಿ ಆಮೇಲೆ ಸಿದ್ಧ ಮಾಡಿ ತೋರಿಸ್ತು. ಓಕೆ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ.